ಆಕಾಶವಾಣಿ ಮಡಿಕೇರಿ. ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ವರ್ಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ವಿಧಾನಗಳನ್ನು ಕುರಿತು ಡಾಕ್ಟರ್ ಪವನ್ ತೇಜಸ್ವಿ ಟಿ ಅವರೊಂದಿಗಿನ ಸಂದರ್ಶನ. ಆತ್ಮೀಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಆಧುನಿಕ ನೀರಾವರಿ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ವಿಶೇಷವಾಗಿ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ವ್ಯವಸ್ಥೆಗಳ ಬಗ್ಗೆ ನಾವಿವತ್ತು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದರೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಬರುವಂತಹ ಹಾವೇರಿ ಜಿಲ್ಲೆ ದೇವಿ ಹೊಸೂರಿನಲ್ಲಿರುವಂತಹ ತೋಟಗಾರಿಕಾ ಎಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಮಹಾವಿದ್ಯಾಲಯದ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಪವನ್ ತೇಜಸ್ವಿ ಟಿ ಅವರು. ನಮಸ್ಕಾರ ಡಾಕ್ಟರ್ ಪವನ್ ಅವರೇ. ನಮಸ್ಕಾರ ಜಗದೀಶ್ ಅವರೇ. ಈ ನೀರಾವರಿ ಯೋಜನೆ ನಮ್ಮ ಕೃಷಿಗಾಯಿತು ತೋಟಗಾರಿಕೆಗಾಯಿತು ಯಾಕಾಗಿ ಬೇಕಾಗತ್ತೆ ಅಂತೀರಿ? ಹನಿ ನೀರಾವರಿ ಯೋಜನೆ ಏನಕ್ಕೆ ತುಂಬಾ ಇವತ್ತು ಮಹತ್ವ ಪಡೆದಿದೆ, ಮತ್ತೆ ಇದನ್ನ ರೈತರು ಜಾಸ್ತಿ ಅವಲಂಬನೆ ಯಾಕೆ ಮಾಡಿದ್ದಾರೆ ಅಂತ ಹೇಳ್ಬೇಕಾದ್ರೆ, ನೀರಿನ ಹಂಚಿಕೆ ತೋಟ ಆಗಿರ್ಬೋದು ಇಲ್ಲ ಹೊಲ ಆಗಿರ್ಬೋದು, ಪ್ರತಿಯೊಂದು ಕೃಷಿ ಆಧಾರಿತ ಗಿಡ ಆಗಿರ್ಬೋದು ಇಲ್ಲ ಬೆಳೆ ಆಗಿರ್ಬೋದು, ಅದಕ್ಕೆ ಸಕ್ಷಮವಾಗಿ ನಾವು ನೀರನ್ನ ಹಂಚಿಕೆ ಮಾಡಬೇಕಾದ್ರೆ ಹನಿ ನೀರಾವರಿ ಯೋಜನೆ ತುಂಬಾ ಉಪಯುಕ್ತ ಆಗುತ್ತೆ. ಅದರಿಂದ ನಾವು ಸಕ್ಷಮವಾಗಿ 90% ನೀರನ್ನ ಪ್ರತಿ ಒಂದು ಗಿಡಕ್ಕೆ ಮರಕ್ಕೆ ಕಲಿಸ್ಬೋದು. ಇದರಿಂದ ಏನಾಗುತ್ತೆ, ಒಂದು ಉತ್ತಮವಾದ ಬೆಳವಣಿಗೆ ಸಿಗುತ್ತೆ. ಉತ್ತಮವಾಗಿ ಒಂದು ಗಿಡ ಮರ ಬೆಳೆದ್ರೆ ಅದ್ರದ್ದು ಹಣ್ಣು ಫಲ ಬೆಳೆ ಚೆನ್ನಾಗಿ ಬರುತ್ತೆ. ಹಂಗಾಗಿ ಇವತ್ತು ಅದು ಅಷ್ಟೊಂದು ಮಹತ್ವ ಪಡೆದಿದೆ ಅಂತ ನಾನು ಹೇಳ್ತೀನಿ. ಅಂದ್ರೆ ನೀರಾವರಿ ಬಳಕೆಯ ಸಾಮರ್ಥ್ಯ ಈ ಹೊಸ ನೀರಾವರಿ ಯೋಜನೆಗಳಲ್ಲಿ ವಿಧಾನಗಳಲ್ಲಿ ಬಹಳ ಚೆನ್ನಾಗಿದೆ ಅಂತ ಹೇಳಬಹುದು. ಹೌದು ಸರ್, ಹೌದು ನಿಜ. ಈಗ ಇವತ್ತು ನಮ್ಮ ರೈತ ಬಾಂಧವರಿಗೆ ಈ ಆಧುನಿಕ ನೀರಾವರಿ ವಿಧಾನಗಳ ಪರಿಚಯ ಇದ್ದೇ ಇದೆ. ಒಂದು ಹನಿ ನೀರಾವರಿ, ಇನ್ನೊಂದು ತುಂತುರು ನೀರಾವರಿ ಅಂತ ಅಂದು. ಹೌದು ಹೌದು. ನಾವು ಈ ಹನಿ ನೀರಾವರಿ ವಿಧಾನಕ್ಕೆ ಬಂದ್ರೆ, ಈ ಒಂದು ವಿಧಾನವನ್ನ ಅಳವಡಿಸಿಕೊಳ್ಳುವಂತ ರೀತಿಯ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಈಗ ಹನಿ ನೀರಾವರಿ ಯೋಜನೆ ವಿಧಾನ ಬಂದ್ರೆ, ಮೊದಲನೇದಾಗಿ ನಮ್ಮ ತೋಟ ಇದ್ರೆ, ಗಿಡ ಕೃಷಿ ಆಧಾರಿತ ಬೆಳೆ ಇದ್ರೆ, ಆ ಬೆಳೆಗಳನ್ನ ಕರೆಕ್ಟ್ ಆಗಿ ಅಷ್ಟು ಅಡಿಗೆ ನಾವು ಅದನ್ನ ಕ್ಲೀನ್ ಆಗಿ ಕೂರಿಸ್ಕೋಬೇಕು. ಅಂದ್ರೆ ಒಂದು ಪ್ಲಾನ್ ಲೇಔಟ್ ಮಾಡ್ಬಿಟ್ಟು ಅಷ್ಟು ಅಡಿಗೆ ಕ್ಲೀನ್ ಆಗಿ ಅದನ್ನ ಅದಕ್ಕೆ ಕೂರಿಸ್ಕೋಬೇಕಾಗುತ್ತೆ ಪ್ರತಿ ಒಂದು ಗಿಡಗಳನ್ನ. ಅಂದ್ರೆ ಈಗ ಒಂದು ಅಡಕೆ ಇದ್ರೆ 8x8 ಗ್ಯಾಪ್ ಡಿಸ್ಟೆನ್ಸ್, ಇಲ್ಲ 9x9 ಅಡಿಗಳ ಡಿಸ್ಟೆನ್ಸ್ ಅಲ್ಲಿ ಹಾಕೋಬಹುದು. ಅದೇ ಒಂದು ಕಾಫಿ ಗಿಡ ಇದ್ರೆ ಅದನ್ನ 3x3x4x4 ಗ್ಯಾಪ್ ಅಲ್ಲಿ ನಾವು ಕೂರಿಸ್ಕೋಬೇಕಾಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ನಾವು ಕ್ಲೀನ್ ಆಗಿ ಒಂದು ಲೇಔಟ್ ಮಾಡ್ಬಿಟ್ಟು ಪ್ಲಾನ್ ಮಾಡ್ಬಿಟ್ಟು ಪೈಪ್ ಲೈನ್ಸ್ ಗಳನ್ನ ಅಳವಡಿಸ್ಕೋಬಹುದು, ಟ್ಯೂಬ್ ಗಳನ್ನ ಅಳವಡಿಸಬಹುದು. ಮೇನ್ಲಿ ನೀರಾವರಿ ಯೋಜನೆಯಲ್ಲಿ ಮೇನ್ ಲೈನ್ ಅಂತ ಒಂದಿರುತ್ತೆ, ಇನ್ನೊಂದು ಸಬ್ ಲೈನ್ ಅಂತ ಒಂದಿರುತ್ತೆ. ಮೇನ್ ಲೈನ್ ಇಂದ ಡೈರೆಕ್ಟ್ ಆಗಿ ಹೊಲದಲ್ಲಿ ಅಥವಾ ತೋಟದಲ್ಲಿ ಬೋರ್ ಇರ್ಬೋದು, ಇಲ್ಲ ಒಂದು ನೀರಿನ ಬಾವಿ ಇರ್ಬೋದು, ಇಲ್ಲ ಚಾನಲ್ ಹರಿತಾ ಇದ್ರೆ ಚಾನಲ್ ಇರ್ಬೋದು. ಅದರಿಂದ ಒಂದು ಹೈ ಡೆಫಿನೇಷನ್ ಮೋಟಾರ್ ಪಂಪ್ ಅಳವಡಿಸ್ಬಿಟ್ಟು ಒಂದು ಕೃಷಿ ಹೊಂಡ ಇಲ್ಲ ಒಂದು ಅಂಡರ್ಗ್ರೌಂಡ್ ಟ್ಯಾಂಕ್ ನ ಮಾಡ್ಕೋಬೇಕಾಗುತ್ತೆ. ಆ ಅಂಡರ್ಗ್ರೌಂಡ್ ಟ್ಯಾಂಕ್ ಅಲ್ಲಿ ಮೇನ್ ಆಗಿ ಒಂದು ಫಿಲ್ಟರ್ ನ ಅಳವಡಿಸ್ಕೋಬೇಕಾಗುತ್ತೆ. ಫಿಲ್ಟರ್ ತುಂಬಾ ಮುಖ್ಯ. ಯಾಕಾಗುತ್ತೆ ಅಂದ್ರೆ, ಈ ನೀರಲ್ಲಿ ತುಂಬಾ ಕಸ ಕಡ್ಡಿ ಎಲ್ಲ ಇರುತ್ತೆ. ಸೊ ಅದೇನ್ ಮಾಡುತ್ತೆ, ಮೋಟರ್ನ ಹಾಳು ಮಾಡೋದಲ್ದೆ ಈ ಪೈಪ್ ಮೇನ್ ಲೈನ್ ಆಮೇಲೆ ಸಬ್ ಲೈನ್ ಗಳಲ್ಲಿ ಹೋಗ್ಬಿಟ್ಟು ಸಿಕ್ಕಾಕೊಂಡ್ಬಿಟ್ರೆ ನೀರು ಸುಲಭವಾಗಿ ಹರಿಯಕ್ಕೆ ಬಿಡಲ್ಲ, ಅದು ಬ್ಲಾಕ್ ಮಾಡುತ್ತದ. ಸೊ ಅದರಿಂದ ನೀರು ಏನು ಗಿಡಗಳಿಗೆ ಹೋಗುತ್ತೋ ಅದು ಪ್ರಮಾಣ ಕಮ್ಮಿ ಆಗುತ್ತೆ. ಸೊ ಅದರಿಂದ ಮತ್ತೆ ಗಿಡಗಳ ಬೆಳವಣಿಗೆ ಒಣಗದು ಎಲ್ಲ ಉಂಟ ಆಗುತ್ತೆ. ಸೊ ಈ ಸ್ಕ್ರೀನ್ ಫಿಲ್ಟರ್ ಅಳವಡಿಕೆ ತುಂಬಾ ಮುಖ್ಯ. ಆಮೇಲೆ ಈ ಸ್ಕ್ರೀನ್ ಫಿಲ್ಟರ್ ಅಳವಡಿಸ್ಕೊಂಡ್ಮೇಲೆ ಈ ಮೇನ್ ಲೈನ್ ಮತ್ತೆ ಸಬ್ ಲೈನ್ ಅನ್ನ ಒಂದು ಪ್ಲಾನಿಂಗ್ ಲೇಔಟ್ ತರ ಮಾಡಿ ಹಾರಿಜಾಂಟಲಿ ಇದನ್ನ ಕೂರಿಸ್ಕೋಬೇಕಾಗುತ್ತೆ. ಅಂದ್ರೆ ಪ್ಯಾರಲಲ್ ಆಗಿ 1x1 ಕೂರಿಸ್ಕೊಂಡು ಅದರಿಂದ ಸಬ್ ಲೈನ್ ಗಳನ್ನ ಕನೆಕ್ಷನ್ ಕೊಡಬೇಕಾಗುತ್ತೆ. ಸೊ ಸಬ್ ಲೈನ್ ಡೈರೆಕ್ಟ್ ಆಗಿ ಪ್ರತಿಯೊಂದು ಗಿಡದ ಸಾಲ್ಗಳಿಗೆ ಹೋಗ್ಬೇಕು. ಎಕರೆಯಲ್ಲಿ ಒಂದು 20 ಸಾಲ್ ಇದ್ರೆ ಒಂದ್ ಲೈನ್ ಅಲ್ಲಿ ಆ ಸಬ್ ಲೈನ್ ಗಿಡಗಳಿಗೆ ಹೋಗ್ಬೇಕು. ಸಬ್ ಲೈನ್ ಇಂದ ಡೈರೆಕ್ಟ್ ಆಗಿ ನೀವು ನೀರ್ ಹಾಕಕ್ಕಾಗಲ್ಲ, ಅದಕ್ಕೆ ಮತ್ತೆ ಮೈಕ್ರೋ ಟ್ಯೂಬ್ ಅಂತ ಹಾಕ್ತಾರೆ. ಪ್ರತಿಯೊಂದು ಮೈಕ್ರೋ ಟ್ಯೂಬ್ ಪ್ರತಿಯೊಂದು ಗಿಡಗಳಿಗೆ ಹೋಗಿ ಅದು ನೀರನ್ನ ಕೊಡುತ್ತೆ. ಒಂದ್ ಗಂಟೆಗೆ ಎಷ್ಟ್ ನೀರ್ ಕೊಡಬಹುದು ಅದ್ರ ಪ್ರಕಾರ ಮೋಟರ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಈ ತರ ಒಂದು ಲೇಔಟ್ ಅನ್ನ ನಾವು ಮನೆ ಕಟ್ಟುವಾಗ ಹೆಂಗೆ ಒಂದು ಪ್ಲಾನ್ ಹಾಕ್ತಿವಲ್ಲ, ಈ ತರ ಒಂದು ಪ್ಲಾನ್ ಮಾಡ್ಬಿಟ್ಟು ಇದನ್ ಮಾಡಬೇಕು. ಅಂದ್ರೆ ಮುಖ್ಯವಾಗಿ ತಾವು ಹೇಳಿದ ಪ್ರಕಾರ ಗಿಡಗಳ ಅಂತರ ಬಹಳ ಮುಖ್ಯ ಈ ತೋಟಗಾರಿಕಾ ಬೆಳೆಗಳನ್ನ, ವಿಶೇಷವಾಗಿ ತೋಟದ ಬೆಳೆಗಳಿಗೆ ಇದು ಹೆಚ್ಚು ಸೂಕ್ತವಾದಂತ ನೀರಾವರಿ ವಿಧಾನ. ತಾವು ಹೇಳ್ದಾಗೆ ಸಾಲಿನಿಂದ ಸಾಲಿಗೆ ಮತ್ತೆ ಸಾಲಿನಲ್ಲಿ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರವನ್ನ ನಾವು ಕೊಡ್ತೀವಿ ಅನ್ನೋ ಒಂದು ಆಧಾರದ ಮೇಲೆ ನಾವು ಈ ಹನಿ ನೀರಾವರಿ, ಮತ್ತೆ ನಮ್ಮ ರೈತರಿಗೆ ಚಿರಪರಿಚಿತವಾದ ಪದ ಅಂದ್ರೆ ಡ್ರಿಪ್ ನೀರಾವರಿ ಅಂತ ಅಂದು, ಆ ಒಂದು ಯೋಜನೆಯನ್ನ ನಾವು ಮಾಡಿಕೊಂಡು ವ್ಯವಸ್ಥೆಯನ್ನ ಮಾಡ್ಕೋಬೇಕಾಗತ್ತೆ. ಸರ್, ಆಮೇಲೆ ಸಾಲು ಮಧ್ಯದಲ್ಲಿ ಅಂತರ ಕಾಯ್ದುಕೊಳ್ಬೇಕಾಗುತ್ತೆ. ಅಂದ್ರೆ ತುಂಬಾ ಹತ್ತತ್ರ ಗಿಡಗಳು ಹಾಕ್ಬಿಟ್ರೆ ಒಂದು ಸಮಸ್ಯೆ ಏನಾಗುತ್ತೆ ಅಂದ್ರೆ, ಬೇರ್ಗಳಿಗೆ ಜಾಗ ಇರಲ್ಲ ಹರಡ್ಕೊಂಡು. ಸೊ ಬೇರ್ಗಳು ಸರಿಯಾಗಿ ಹರಡ್ಕೊಂಡಿಲ್ಲ ಮಣ್ಣಲ್ಲಿ ಅಂದ್ರೆ ಅದರಿಂದ ಅದಕ್ಕೆ ಏನ್ ಸಿಗ್ಬೇಕೋ ಆ ಪೌಷ್ಟಿಕಾಂಶ ಸಿಗಲ್ಲ, ಮರ ಗಿಡ ಬೆಳವಣಿಗೆ ಕುಂಠಿತ ಆಗುತ್ತೆ. ಆಮೇಲೆ ಅದರಿಂದ ಕೊನೆಗೆ ಇಳುವರಿ ಬರುತ್ತೆ, ಅದು ಕಮ್ಮಿ ಆಗ್ಬಿಡುತ್ತೆ. ಹೌದೌದು. ಅಂದ್ರೆ ಸ್ಪರ್ಧೆ ಏರ್ಪಡುತ್ತೆ, ಗಿಡಗಳ ನಡುವೆ ಮರಗಳ ನಡುವೆ ಸ್ಪರ್ಧೆ ಏರ್ಪಟ್ಟು ಪೋಷಕಾಂಶಗಳಿಗೆ ಆಗ್ಬೋದು, ನೀರಿಗಾದ್ರೂ ಆಗ್ಬೋದು, ಅಥವಾ ಸೂರ್ಯನ ಶಾಖಕ್ಕೆ ಬೆಳಕಿಗೆ ಸ್ಪರ್ಧೆ ಏರ್ಪಟ್ಟು ಒಟ್ಟಾರೆ ಗಿಡದ ಬೆಳವಣಿಗೆ ಕುಂಠಿತ ಆಗಿ ಇಳುವರಿ ಮೇಲೆ ಅದು ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತೆ. ಆದ್ರಿಂದನೇ ನಮ್ಮ ವಿಜ್ಞಾನಿಗಳು ಇಷ್ಟು ಅಂತರದಲ್ಲಿ ಗಿಡಗಳನ್ನ ಹಾಕೊಳ್ಳಿ ಅಂತ ಒಂದು ಶಿಫಾರಸನ್ನ ಮಾಡಿರ್ತಾರೆ. ಅದ್ರ ಪ್ರಕಾರ ನಾವು ಹಾಕೊಂಡ್ರೆ ಈ ಡ್ರಿಪ್ ನೀರಾವರಿ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳೋದಕ್ಕೆ ಬಹಳ ಅನುಕೂಲ ಆಗುತ್ತೆ, ಭಾರಿ ಅನುಕೂಲ ಆಗುತ್ತೆ. ಆಮೇಲೆ ಸಕ್ಷಮವಾಗಿ ಅದು ಕೆಲಸ ಮಾಡ್ಬೇಕಂದ್ರೆ ಈ ಅಂತರ ಕಾಯ್ದುಕೊಂಡ್ರೆ ಮಾತ್ರ ಅದು ಆಗುತ್ತೆ, ಇಲ್ಲಾಂದ್ರೆ ಸಕ್ಷಮತೆ ಕಮ್ಮಿ ಆಗ್ಬಿಡುತ್ತೆ. ಮತ್ತೆ ನೀರಿನ ಪ್ರಮಾಣ ಕೂಡ ಹೆಚ್ಚು ಬೇಕಾಗುತ್ತೆ, ಅವಾಗ ಹೆಚ್ಚಬೇಕಾಗುತ್ತೆ. ನಮ್ಮ ಒಂದು ಗುರಿ ಏನು ಅಂದ್ರೆ, ಇರುವಂತ ಕಡಿಮೆ ಪ್ರಮಾಣದ ನೀರನ್ನ ಹೆಚ್ಚು ಸಕ್ಷಮ ರೀತಿಯಲ್ಲಿ ನಾವು ಬಳಸ್ಕೋಬೇಕು. ನೀರಿನ ಬಳಕೆಯ ಸಾಮರ್ಥ್ಯವನ್ನು ಹೆಚ್ಚುವಂತ ಕಡೆಗೆ ನಮ್ಮ ದೃಷ್ಟಿ ಯಾವಾಗಲೂ ಇರಬೇಕಾಗತ್ತೆ. ಹೌದು ಹೌದು, ನಿಜ ನಿಜ. ಆಮೇಲೆ ಅದು ಒಂದು ಗಿಡಕ್ಕೆ ಇಷ್ಟು ಲೀಟರ್ ನೀರ್ ಹೋಗ್ಬೇಕಂತ ಒಂದು ಲೆಕ್ಕಾಚಾರ ಇದೆ. ಅಡಕೆ ಗಿಡಕ್ಕೆ ಒಂದು 7-8 liters ನೀರು ಬೇಕೇ ಬೇಕು ಒಂದು ಗಿಡಕ್ಕೆ. ಸೊ ಹಂಗೆ ಕಾಫಿಗೆ 5-6 liters ನೀರು ಬೇಕಾಗುತ್ತೆ. ಸೊ ಇದು ಸಕ್ಷಮವಾಗಿ ಅಷ್ಟು ಹೋಗ್ಲೇಬೇಕು, ಇಲ್ಲ ಅಂದ್ರೆ ಮತ್ತೆ ಕುಂಠಿತ ಆಗುತ್ತೆ ಬೆಳವಣಿಗೆ ಪೌಷ್ಟಿಕಾಂಶ. ಅದಕ್ಕೆ ಇವೆಲ್ಲ ಕ್ಲೀನ್ ಆಗಿ ಇದನ್ನ ಫಾಲೋ ಮಾಡ್ಬೇಕಾಗುತ್ತೆ. ತಾವು ಹೇಳಿದ್ರಿ ಮುಖ್ಯವಾದ ಒಂದು ಲೈನ್ ಇರುತ್ತೆ, ಆಮೇಲೆ ಸಬ್ ಮೇನ್ಗಳು ಅಂತ ಅಂದು. ಜೊತೆಗೆ ನಾವು ಹನಿ ನೀರಾವರಿಯಲ್ಲಿ ಮರದ ಬುಡಕ್ಕೆನೆ ಹನಿ ಹನಿಯಾಗಿ ನೀರು ಬೀಳ್ತಾ ಇರೋದನ್ನ ಕಾಣ್ತಾ ಇರ್ತೀವಿ. ಅವನ್ನ ಸಾಧಾರಣವಾಗಿ ನಮ್ಮ ರೈತ ಬಾಂಧವರು ಡ್ರಿಪ್ಪರ್ಸ್ ಅಂತ ಹೇಳ್ತಾ ಇರ್ತಾರೆ. ಈ ಡ್ರಿಪ್ಪರ್ಸ್ ಮತ್ತೆ ಇನ್ಲೈನ್ ಟ್ಯೂಬ್ಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಡ್ರಿಪ್ಪರ್ಸ್ ಮೇನ್ಲಿ ಇದು HDPE or PVC ಮೆಟೀರಿಯಲ್ ಇಂದ ಮಾಡಿರ್ತಾರೆ. ಹೈ ಡೆಫಿನೇಷನ್ ಪಾಲಿ ಇಥಿಲೀನ್ ಇಲ್ಲ ಪಾಲಿವಿನೈಲ್ ಕ್ಲೋರೈಡ್ ಪೈಪ್, ಇದು ಪ್ಲಾಸ್ಟಿಕ್ ಆಧಾರಿತ ವಸ್ತು. ಇದು ಇದರಿಂದ ಪೈಪ್ ಗಳನ್ನ ಮಾಡಿರ್ತಾರೆ. ಲಾಭಗಳಂದ್ರೆ ಈ ಪೈಪ್ ನ ನಾವು ಜೋಡಿಸ್ಕೋಬಹುದು, ಅದನ್ನ ಜೋಡಿಸ್ಕೊಂಡು ಆಮೇಲೆ ಮಧ್ಯದಲ್ಲಿ ವಾಲ್ವ್ ಗಳನ್ನ ಈಸಿಯಾಗಿ ಫಿಟ್ ಮಾಡ್ಕೋಬಹುದು. ಎಲ್ ಬೇಕೋ ಅಲ್ಲಿ ಕ್ಲೀನ್ ಆಗಿ ಕೂರಿಸ್ಕೊಂಡು ಮಧ್ಯದಲ್ಲಿ ಏನಾದ್ರು ಅಡ್ಜಸ್ಟ್ಮೆಂಟ್ ಮಾಡ್ಬೇಕಂದ್ರೆ, ಇಲ್ಲ ಏನಾದ್ರು ಕಟ್ ಮಾಡ್ಬಿಟ್ಟು ಬೇರೆ ಕಡೆ ಪೈಪ್ ತಿರುಗಿಸ್ಬೇಕಂದ್ರೆ, ಇಲ್ಲ ಎಲ್ಬೋ ಕ್ಯಾಪ್ ಗಳನ್ನ ಏನಾದ್ರು ಹಾಕ್ಬೇಕಂದ್ರೆ, ಈ ತರ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡೋದಿಕ್ಕೆ ಈ ಹೈಡ್ HDPE or PVC ಪೈಪ್ ಗಳು ತುಂಬಾ ಈಸಿ. ಇದರಿಂದ ನೀವು ಅದೇ ಒಂದು ಕಬ್ಬಣದ್ದು ಇಲ್ಲ ಬೇರೆ ಲೋಹ ಆಧಾರಿತ ಪೈಪ್ ಗಳನ್ನ ಯೂಸ್ ಮಾಡಿದ್ರೆ ಅದರಿಂದ ಇಷ್ಟೆಲ್ಲ ಡೈವರ್ಷನ್ ಆಗ್ಲಿ ಅಡ್ಜಸ್ಟ್ಮೆಂಟ್ ಗಳನ್ನ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಯೂಶುವಲ್ ಆಗಿ ಮಾರ್ಕೆಟ್ ಅಲ್ಲಿ ಎಲ್ಲಾ ರೈತರು ಎಲ್ಲಾರು ಯೂಸ್ ಮಾಡೋದು HDPE or PVC ಪೈಪ್. PVC ನ ಹೋಲಿಸಿದ್ರೆ HDPE ಪೈಪ್ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಅದ್ರದ್ದು ಸ್ವಲ್ಪ ನೀರಿನ ಒಳಗಿಂದು ರಭಸನ ತಡ್ಕೊಳ್ಳೋ ಶಕ್ತಿ ಜಾಸ್ತಿ ಇರುತ್ತೆ. ಎಲ್ಲಿ ನಿಮ್ಗೆ ಜಾಸ್ತಿ ಪ್ರಮಾಣದಲ್ಲಿ ನೀರ್ ಹರಿಕೆ ಇರುತ್ತೆ, ಎಲ್ಲಿ ನೀರಿನ ಒಳಗಿಂದು ಪ್ರೆಷರ್ ಜಾಸ್ತಿ ಇರುತ್ತೆ ಪೈಪ್ ಮೇಲೆ, ಸೊ ಅಲ್ಲಿ HDPE ಪೈಪ್ ಅನ್ನ ಅಳವಡಿಸ್ಕೊಳ್ಳೋದು ಉತ್ತಮ. ಎಲ್ಲಿ ಕಮ್ಮಿ ಪ್ರೆಷರ್ ಇರುತ್ತೆ ಅಂದ್ರೆ ಗಿಡಗಳಿಗೆ ನೀವ್ ಏನು ಸಬ್ಲೈನ್ ಯೂಸ್ ಮಾಡ್ತೀರಲ್ಲ, ಸಬ್ ಡ್ರಿಪ್ಪರ್ಸ್ ಅಂಡ್ ಸಬ್ಲೈನ್ ಪೈಪ್ ಗಳು ಗಿಡಗಳ ಸಾಲಲ್ಲಿ ಹೋಗುತ್ತಲ್ಲ, ಅಲ್ಲಿ PVC ಪೈಪ್ ಅಳವಡಿಸ್ಕೊಳ್ಳೋದು ಉತ್ತಮ. ಯಾಕಂದ್ರೆ ಅಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ನೀರ್ ಹರಿಯಲ್ಲ, ಒಂದು ಹದವಾದ ಸ್ಪೀಡ್ ಅಲ್ಲಿ ಪ್ರೆಷರ್ ಹರಿಯೋದ್ರಿಂದ ಅಂತ ಪ್ರೆಷರ್ ಪೈಪ್ ಬರಲ್ಲ, ಅದು ಹೊಡೆಯಷ್ಟು ಪ್ರೆಷರ್ ಇರಲ್ಲ. ಸೊ ಹಂಗಾಗಿ ಕಮ್ಮಿ ಪ್ರೆಷರ್ ಈ ಮೇನ್ ಲೈನ್ ಗಳಿಗೆ HDPE ಪೈಪ್ ಅನ್ನ ಅಳವಡಿಸ್ಕೊಳ್ಳೋದು ಉತ್ತಮ. ಸಬ್ ಲೈನ್ ಡ್ರಿಪ್ಪರ್ ಗಳಿಗೆ PVC ಪೈಪ್ ಅಳವಡಿಸ್ಕೊಳ್ಳೋದು ಉತ್ತಮ. ಇನ್ಲೈನ್ ಟ್ಯೂಬ್ ಗಳಿಗೂ ಕೂಡ ಅದೇ ಅಳವಡಿಸ್ಕೋಬಹುದಾ PVC? ಇನ್ಲೈನ್ ಟ್ಯೂಬ್ ಮೈಕ್ರೋ ಟ್ಯೂಬ್ ಗಳಿಗೂ PVC ಪೈಪ್ ಗಳನ್ನ ಅಳವಡಿಸ್ಕೊಳ್ಳೋದು ಉತ್ತಮ. ಯಾಕಂದ್ರೆ ಅಲ್ಲೆಲ್ಲ ನೀರಿನ ರಭಸ ಕಮ್ಮಿ ಇರುತ್ತೆ, ಅಷ್ಟೊಂದೇ ನೀರಲ್ಲ. ಇನ್ನೊಂದು ಪವನ್ ಅವರು ತಾವು ಹೇಳ್ತಾ ಇದ್ರಿ ಈ ಡ್ರಿಪ್ ಅಥವಾ ಹನಿ ನೀರಾವರಿ ಅಂತ ತಾವು ಏನ್ ಹೇಳ್ತಿರಲ್ಲ ಇಲ್ಲಿವರೆಗೂ, ಇದು ಯಾವ ಬೆಳೆಗಳಿಗೆ ಸೂಕ್ತ ಅಂತೀರಿ? ಸರಿ, ಇದು ಹೇಳ್ಬೇಕಂದ್ರೆ ಎಲ್ಲಾ ತೋಟಗಾರಿಕಾ ಬೆಳೆಗಳಿಗೆ ಈ ತರ ಹನಿ ನೀರಾವರಿ ಯೋಜನೆ ಮಾಡ್ಕೊಳ್ಳೋದೇ ಸೂಕ್ತ. ಯಾಕಂದ್ರೆ ತೋಟಗಾರಿಕಾ ಬೆಳೆ ಇಯರ್ಲಿ ಕ್ರಾಪ್, ಮೋಸ್ಟ್ಲಿ ವರ್ಷಕ್ಕೆ ಒಂದ್ ಸತಿ ಇಲ್ಲ 2 times ಬರುವಂತ ಒಂದು ಬೆಳೆಗಳು. ಹಂಗಾಗಿ ಇದಕ್ಕೆ ವರ್ಷ ಇಡೀ ನೀರನ್ನ ಕೊಡ್ಲೇಬೇಕಾಗುತ್ತೆ. ಮಳೆ ಬರ್ಲಿ ಬರದೇ ಇರ್ಲಿ, ಆ ಬೆಳೆಗಳು ಕಂಪ್ಲೀಟ್ಲಿ ನೀರಿನ ಆಧಾರಿತ ಬೆಳೆಗಳು, ಅವಕ್ಕೆ ನೀವು ಇಷ್ಟು ಲೀಟರ್ ಪ್ರಮಾಣದ ನೀರು ದಿನ ಕೊಡ್ಲೇಬೇಕಾಗುತ್ತೆ. ಹಂಗಾಗಿ ಹನಿ ನೀರಾವರಿ ಯೋಜನೆ ಈ ತೋಟಗಾರಿಕಾ ಬೆಳೆ ಯಾವ ತರದಂದ್ರೆ ಅಡಿಕೆ, ಆಮೇಲೆ ಕಾಫಿ, ಆಮೇಲೆ ಬಾಳೆ ತೋಟ, ಆಮೇಲೆ ಪೆಪ್ಪರ್ ಹಾಕ್ತಾರೆ, ಬಾಳೆಮೆಣಸು ಹಾಕ್ತಾರೆ ಇದರಲ್ಲಿ. ಹೌದು, ಈ ತರ ಎಲ್ಲ ಬೆಳೆಗಳಿಗೆ, ಈ ತೋಟಗಾರಿಕಾ ಆಧಾರಿತ ಬೆಳೆಗಳಿಗೆ ಹನಿ ನೀರಾವರಿ ಯೋಜನೆ ಅಳವಡಿಸ್ಕೊಳ್ಳೋದು ಬಹಳ ಸೂಕ್ತ. ಇನ್ನೊಂದು ಆಧುನಿಕ ನೀರಾವರಿ ಯೋಜನೆ ಅಂದ್ರೆ ಸ್ಪ್ರಿಂಕ್ಲರ್ ನೀರಾವರಿ ವ್ಯವಸ್ಥೆ. ಈ ಸ್ಪ್ರಿಂಕ್ಲರ್ ನೀರಾವರಿ ವಿಧಾನದ ಬಗ್ಗೆ ಒಂದು ಮಾಹಿತಿ ಮಾಡ್ಕೊಡ್ತೀರಾ? ಈ ಸ್ಪ್ರಿಂಕ್ಲರ್ ನೀರಾವರಿ ಯೋಜನೆ ಇದು ಒಂದು ತರದ ಹನಿ ನೀರಾವರಿ ಯೋಜನೆ ಅಂತಾನೆ ಹೇಳ್ಬೋದು. ಇದರಲ್ಲಿ ನೀರು ಗಿಡ ಅಥವಾ ಮರಗಳಿಗೆ ಮೇಲ್ಗಡೆಯಿಂದ ಸಿಂಪಡಿಸಬೇಕಾದ್ರೆ ಈ ಸ್ಪ್ರಿಂಕ್ಲರ್ ನೀರಾವರಿ ಯೋಜನೆಗೆ ಹೋಗ್ತೀವಿ. ಇದು ಹನಿ ರೂಪದಲ್ಲೇ ನೀರನ್ನ ಕೊಡುತ್ತೆ ಮರಗಳಿಗೆ, ಆದ್ರೆ ಬುಡಕ್ಕೆ ರೂಟ್ಸ್ ಗೆ ಡೈರೆಕ್ಟ್ ಆಗಿ ಅದು ಸಪ್ಲೈ ಮಾಡಲ್ಲ, ಪೂರ್ತಿ ಮೇಲ್ಗಡೆಯಿಂದ ಹಾಯಿಸ್ಕೊಂಡ್ ಬರುತ್ತೆ ನೀರು. ಇದರಿಂದ ಏನಾಗುತ್ತೆ, ಕಂಪ್ಲೀಟ್ ಆಗಿ ಒಂದ್ 360 degrees ಮರದ ಸುತ್ತಾನು ಮಣ್ಣೊಳಗೆ ತೇವಾಂಶ ಹಿಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ಕಂಪ್ಲೀಟ್ ಆ ಮರದ ರೆಂಬೆ ಕೊಂಬೆಗಳಿಗೂ ನೀರನ್ನ ಆಸುವಂತ ಕೆಲಸನ ಸ್ಪ್ರಿಂಕ್ಲರ್ ಯೋಜನೆ ಮಾಡುತ್ತೆ. ಎಸ್ಪೆಷಲಿ ಈ ತರಕಾರಿಗಳು, ಆಮೇಲೆ ಹೊಲದಲ್ಲಿ ಹೂಗಳಾಕಿದ್ರೆ, ತರಕಾರಿಗಳನ್ನ ಹಾಕಿದ್ರೆ ಈ ತರ ಒಂದು ಸ್ಪ್ರಿಂಕ್ಲರ್ ಯೋಜನೆ ತುಂಬಾ ಉಪಯುಕ್ತ ಆಗುತ್ತೆ. ಇಂತ ಒಂದು ಗಿಡಗಳಿಗೆ ನೀರನ್ನ ಸಕ್ಷಮವಾಗಿ ಅದು ಬೇರುಗಳಿಗೆ ಕೊಡುತ್ತೆ. ಆಮೇಲೆ ಈ ಮಣ್ಣಲ್ಲಿ ತೇವಾಂಶನ ಹಿಡಿದಿಟ್ಕೊಳ್ಳಕ್ಕೆ ಬಾಳಿ ಸಹಾಯ ಮಾಡುತ್ತೆ. ಒಂದ್ ರೀತಿ ಮಳೆ ಬಂದಂಗೆ ಅಂತಾನೆ ಹೇಳ್ಬಹುದು. ಹೌದು ಮಳೆ ಬಂದಂಗೆ. ಮಳೆ ಬಂದ್ರೆ ಹಿಂಗೆ ಪೂರ್ತಿ ಒದ್ದೆ ಆಗ್ಬಿಡುತ್ತೆ, ಆಮೇಲೆ ತೇವಾಂಶ ಚೆನ್ನಾಗಿ ಇಟ್ಕೊಳ್ತಲ್ಲ ಹೊಲದಲ್ಲಿ, ಅದೇ ತರ ಇದು ಕೆಲಸ ಮಾಡುತ್ತೆ. ಇನ್ನ ಈ ಸ್ಪ್ರಿಂಕ್ಲರ್ ನೀರಾವರಿ ವಿಧಾನದ ಪ್ರಯೋಜನಗಳೇನು ಅಂತೀರಿ? ಇದರಿಂದ ಏನಾಗುತ್ತೆ, ಒಂದು ಮಣ್ಣಲ್ಲಿ ತೇವಾಂಶ ಚೆನ್ನಾಗಿರುತ್ತೆ. ಒಂದ್ಸತಿ ನೀವು ಸ್ಪ್ರಿಂಕ್ಲರ್ ಮಾಡಿದ್ರೆ ಒಂದ್ ದಿನ ಅದ್ರದ್ದು ತೇವಾಂಶ ಇದ್ದೇ ಇರುತ್ತೆ, ಒಂದೆರಡು ದಿನಕ್ಕೇನು ಸಮಸ್ಯೆ ಆಗಲ್ಲ. ಇವ್ ಎರಡು ದಿನಕ್ಕೊಂದ್ಸತಿ ಸ್ಪ್ರಿಂಕ್ಲರ್ ಹಾಕಿ ಪೂರ್ತಿ ಹೊಲದಲ್ಲಿ ಬಳಕೆ ಮಾಡಿಬಿಟ್ರೆ ಒಂದೆರಡು ದಿನ ಚೆನ್ನಾಗಿ ತೇವಾಂಶ ಇರುತ್ತೆ ಇದರಲ್ಲಿ. ಇದರಿಂದ ನೀವು ನೀರನ್ನ ಉಳಿಸ್ಕೋಬಹುದು. ಅಂದ್ರೆ ಎಷ್ಟು ಬೇಕೋ ಅಷ್ಟು ನೀರನ್ನ ಇದು ಪೂರ್ತಿ ಪ್ರಮಾಣದಲ್ಲಿ ಹೊಲದಲ್ಲಿ ಹರಡೋದ್ರಿಂದ ಏನಾಗುತ್ತೆ, ಸುಮಾರು ಕಡೆ ಆ ತೇವಾಂಶ ಮಣ್ಣಲ್ಲಿ ಇರೋದ್ರಿಂದ ನೀರು ಜಾಸ್ತಿ ಅವಶ್ಯಕ ಇರಲ್ಲ. ಬೇರುಗಳಿಗೆ ನೀವು ಸಪರೇಟ್ ಆಗಿ ಕೊಡುವಂತ ಅವಶ್ಯಕತೆ ಇರಲ್ಲ, ನೀರನ್ನು ಉಳಿಸ್ಕೋಬಹುದು. ಇದರಿಂದ ಏನಾಗುತ್ತೆ, ಎಲ್ಲ ಪೂರ್ತಿ ಒಂದು ಎಕರೆ ಹೊಲ ಇದ್ರೆ ಒಂದ್ ಎಕರೆನು ನೀರನ್ನ ಕೊಡ್ಬಹುದು ಯೋಜನೆಯಿಂದ. ಅಂದ್ರೆ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಕೋಬಹುದು ನೀರನ್ನ. ಆಮೇಲೆ ಇದರಿಂದ ಇನ್ನೊಂದೇನಂದ್ರೆ, ಕೆಲವು ಸತಿ ಈ ಪೈಪ್ ಮೇನ್ ಲೈನ್ ಸಬ್ ಲೈನ್ ಗಳಲ್ಲಿ ಈ ಡಸ್ಟ್, ಆಮೇಲೆ ಏನಾದ್ರೂ ಒಂದು ಕಸ ಕಡ್ಡಿ ಹೋಗಿ ಸಿಗಾಕೊಂಡ್ಬಿಟ್ರೆ ಅದು ಬ್ಲಾಕ್ ಮಾಡ್ಬಿಡುತ್ತೆ. ಬಟ್ ಈ ಸ್ಪ್ರಿಂಕ್ಲರ್ ಅಲ್ಲಿ ಆತರ ಪ್ರಾಬ್ಲಮ್ ಬರಲ್ಲ. ಈ ಮಣ್ಣು ಹೋಗಿ ಸಿಗಾಕೊಂಡ್ರೆ ಪೈಪ್ ಅಲ್ಲಿ ನೀರು ಬರದೇ ಇರುವಂತದ್ದು, ಅಂತ ಪ್ರಾಬ್ಲಮ್ ಅನ್ನ ಈ ಸ್ಪ್ರಿಂಕ್ಲರ್ ಯೋಜನೆಯಿಂದ ನಾವು ತಡೆಗಟ್ಟಬಹುದು. ಇನ್ನ ಈ ಸ್ಪ್ರಿಂಕ್ಲರ್ ನೀರಾವರಿ ವಿಧಾನವನ್ನ ಹೇಗೆ ಅಳವಡಿಸ್ಕೋಬಹುದು, ಅಳವಡಿಕೆ ವಿಧಾನದ ಬಗ್ಗೆ ಒಂದು ಮಾಹಿತಿ ಮಾಡ್ಕೊಡ್ತೀರಾ? ನಾನು ಡ್ರಿಪ್ ಅಲ್ಲಿ ಹೇಳಿದಾಗೆ ಇದಕ್ಕೂ ಒಂದು ಸೋರ್ಸ್ ಇರಬೇಕಾಗುತ್ತೆ. ಬಾವಿ, ಚಾನಲ್, ನದಿ ಇದ್ರೆ ನದಿ, ಸೊ ಇಲ್ಲ ಅಂದ್ರೆ ಬೋರ್, ಒಂದು ಇರ್ಲೇಬೇಕು. ಇದರಿಂದ ಏನೇ ಮಾಡಿದ್ರು ಒಂದು ಟ್ಯಾಂಕ್ ಇಲ್ಲ ಒಂದು ಕೃಷಿ ಹೊಂಡನ ಮಾಡ್ಲೇಬೇಕಾಗುತ್ತೆ. ಈ ಕೃಷಿ ಹೊಂಡ ಟ್ಯಾಂಕ್ ಮಾಡೋದ್ರಿಂದ ಏನಾಗುತ್ತೆ, ನೀವು ನೀರನ್ನ ಅದರಲ್ಲಿ ತಕ್ಕ ಪ್ರಮಾಣದಲ್ಲಿ ಅದರಲ್ಲಿ ಸ್ಟೋರ್ ಮಾಡ್ಕೋಬಹುದು, ಸಂಗ್ರಹಿಸ್ಕೊಂಡು ಯಾವಾಗ ನಿಮಗೆ ಬೇಕಾಗುತ್ತೋ ಅದರಿಂದ ನೀವು ಇನ್ನೊಂದು ಮೋಟರ್ ಇಟ್ಕೊಂಡು ಪಂಪ್ ಮಾಡಿ ವ್ಯಾಲ್ ಸಿಸ್ಟಮ್ ಮಾಡಿಕೊಂಡು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ನೀವು ಹಾಯಿಸ್ಕೋಬಹುದು. ಈಗ ನೋಡಿ ಏನಾಗುತ್ತೆ ಅಂದ್ರೆ, ನಾವು ಒಂದು ವ್ಯಾಲ್ ಸಿಸ್ಟಮ್ ಅನ್ನೋದು ಇಲ್ಲಿ ಅಳವಡಿಸ್ಕೊಂತೀವಿ, ಇದು ಇಲ್ಲಲ್ಲ ಟ್ರಿಪ್ಪಲ್ಲೂ ಹಾಕೋಬಹುದು. ಅಂದ್ರೆ ಒಂದು ಎಕರೆ ಹೊಲ ಇದ್ರೆ ನನಗೆ ಒಂದು ಕಡೆ ಅಷ್ಟೇ ನೀರು ಬೇಕಾಗಿರುತ್ತೆ, ಇನ್ನೊಂದ್ ಕಡೆ ನೀರು ತುಂಬಾ ಚೆನ್ನಾಗಿದೆ ಅಂದಾಗ ಆ ವ್ಯಾಲ್ವ್ ಅನ್ನ ಬೇಕಾದ ಕಡೆ ತಿರ್ಸ್ಕೊಂಡು ಬೇಕಾದ ಕಡೆ ನೀವು ನೀರನ್ನ ಡೈವರ್ಟ್ ಮಾಡ್ಕೊಂಡು ಎಲ್ಲೆಲ್ಲಿ ನೀರು ಸ್ವಲ್ಪ ಕಮ್ಮಿ ಇದೆ, ಯಾವ್ಯಾವ ಗಿಡ ಸ್ವಲ್ಪ ನೀರನ್ನ ಪ್ರಮಾಣ ಕಮ್ಮಿ ಆಗಿದೆ ಆ ಗಿಡ ಜಾಸ್ತಿ ನೀರು ಹಾಕೋಬಹುದು. ಮತ್ತೆ ಚೆನ್ನಾಗಿದ್ರೆ ಬೇರೆ ಕಡೆ ಅದನ್ನ ನೀವು ಯಾವಾಗ ಬೇಕೋ ಅವಾಗ ನೀರು ಕೊಡ್ಕೋಬಹುದು. ಸೊ ಇಲ್ಲಿ ವ್ಯಾಲ್ವ್ ಸಿಸ್ಟಮ್ ಒಂದು ಅಳವಡಿಕೆ ಆಗೋದ್ರಿಂದ ನೀವು ಕಂಟ್ರೋಲ್ ಮಾಡ್ಕೋಬಹುದು, ಯಾವ್ಯಾವ ಕಡೆ ನೀರು ಹೋಗ್ಬೇಕು ಅನ್ನೋದು ನಿಮ್ ಕೈಯಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಆ ಕಡೆ ನೀವು ಎಫಿಷಿಯಂಟ್ ಆಗಿ ಸಕ್ಷಮವಾಗಿ ನೀರನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಅಳವಡಿಸ್ಕೋಬಹುದು. ಸೊ ವ್ಯಾಲ್ವ್ ಸಿಸ್ಟಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಸ್ಪ್ರಿಂಕ್ಲರ್ ಅಲ್ಲೂ ಅಷ್ಟೇ, ಡ್ರಿಪ್ ಅಲ್ಲೂ ಅಷ್ಟೇ. ಇದರಲ್ಲೂ ಮೇನ್ ಲೈನ್ ಸಬ್ ಲೈನ್ ಎಲ್ಲ ಇರುತ್ತೆ. ಆಮೇಲೆ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಕಪ್ಲರ್ ಅಂತ ಬರುತ್ತೆ. ಆಮೇಲೆ ಸ್ಕಪ್ಲರ್ ಮೇಲೆ ಸ್ಪ್ರಿಂಕ್ಲರ್ ಹೆಡ್ ಅಂತ ಬರುತ್ತೆ. ಈ ಸ್ಪ್ರಿಂಕ್ಲರ್ ಹೆಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಸ್ಪ್ರಿಂಕ್ಲರ್ ಅಲ್ಲಿ. ಸೊ ಇದೇನ್ ಮಾಡುತ್ತೆ ಅಂದ್ರೆ 360 ಡಿಗ್ರಿ ತಿರುಗುತ್ತೆ. ಇದು ತಿರುಗಿ ಅದರಲ್ಲಿ ಒಂದು ಬಟರ್ಫ್ಲೈ ವಾಲ್ವ್ ಅಂತ ಒಂದು ಇರುತ್ತೆ, ಹಿಂಗೆ ರೆಕ್ಕೆ ಇರುತ್ತೋ ಆತರ ಒಂದು ಬಟರ್ಫ್ಲೈ ವಾಲ್ವ್ ಅಂತ ಇರುತ್ತೆ. ಸೊ ಆ ಬಟರ್ಫ್ಲೈ ವಾಲ್ವ್ ತಿರುಗಿದಾಗ ಅದೇನ್ ಮಾಡುತ್ತೆ, ನೀರನ್ನ ಹಾಯಿಸುತ್ತೆ. ನಾವ್ ಹಿಂಗೆ ನೀರನ್ ಕೈಯಿಂದ ಹಾಯಿಸ್ತೀವಲ್ಲ ಆತರ ಹಾಯಿಸೋ ಅನ್ನತ್ತ ಒಂದು ಸಿಸ್ಟಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ಪ್ರಿಂಕ್ಲರ್ ಹೆಡ್ ಅಲ್ಲಿ. ಮತ್ತೆ ಈ ಕಪ್ಲರ್ ಕೆಲಸ ಏನು? ಕಪ್ಲರ್ ಏನ್ ಮಾಡುತ್ತೆ ಅಂದ್ರೆ, ಕಪ್ಲರ್ ಅನ್ನ ಈ ಸ್ಪ್ರಿಂಕ್ಲರ್ ಹೆಡ್ ಆಮೇಲೆ ಕೆಳಗಡೆ ಸಬ್ ಲೈನ್ ಹೋಗಿರುತ್ತಲ್ಲ ಟ್ರಿಪ್ ಅಲ್ಲಿ ಇರೋಂಗೆ, ಇದರಲ್ಲೂ ಮೇನ್ ಲೈನ್ ಸಬ್ ಲೈನ್ ಇರುತ್ತೆ. ನೀವು ಸಬ್ ಲೈನ್ ಗೆ ಏನ್ ಮಾಡ್ತೀರಾ, ಈ ಕಪ್ಲರ್ ಅನ್ನ ಯೂಸ್ ಮಾಡ್ಬಿಟ್ಟು ಸ್ಪ್ರಿಂಕ್ಲರ್ ಹೆಡ್ ಅನ್ನ ಫಿಕ್ಸ್ ಮಾಡ್ತೀರಾ, ಅಷ್ಟೇ ವ್ಯತ್ಯಾಸ. ಡ್ರಿಪ್ ಅಲ್ಲಿ ಏನಾಗುತ್ತೆ, ಮೈಕ್ರೋ ಟ್ಯೂಬ್ ಗಳನ್ನ ಹಾಕ್ತೀರಾ ಸಬ್ ಲೈನ್ ಇಂದ, ಆದ್ರೆ ಇಲ್ಲಿ ಕಪ್ಲರ್ ಹಾಕ್ಬಿಟ್ಟು ಇಲ್ಲಿ ಸ್ಪ್ರಿಂಕ್ಲರ್ ಹೆಡ್ ಅನ್ನ ಹಾಕ್ತೀರಾ, ಅಷ್ಟೇ ವ್ಯತ್ಯಾಸ ಡ್ರಿಪ್ಪಿಗೂ ಸ್ಪ್ರಿಂಕ್ಲರ್ಗೆ. ಇನ್ನ ಮೈಕ್ರೋ ಸ್ಪ್ರಿಂಕ್ಲರ್ ಅಂತ ನಾವು ಕೇಳ್ತಾ ಇರ್ತೀವಿ, ಇವುಗಳನ್ನ ಎಲ್ಲಿ ಅಳವಡಿಸ್ಕೋಬಹುದು ಅಂತೀರಿ? ಮೈಕ್ರೋ ಸ್ಪ್ರಿಂಕ್ಲರ್ ತುಂಬಾ ಸೂಕ್ಷ್ಮ ನೀರಾವರಿ ಯೋಜನೆ ಎಲ್ಲೆಲ್ಲಿ ಬೇಕಾಗುತ್ತಲ್ಲ ಸರ್, ಅಲ್ಲಿ ನಾವು ಅಳವಡಿಸ್ಕೊಂತೀವಿ ಮೈಕ್ರೋ ಸ್ಪ್ರಿಂಕ್ಲರ್. ಯಾಕಂದ್ರೆ ತುಂಬಾ ಪ್ರಮಾಣದಲ್ಲಿ ನೀರು ಬೇಕಾಗದೇ ಇರುವಂತ ಜಾಗದಲ್ಲಿ ನಾವು ಈಗ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಕೆಲವೊಂದು ಬೆಳೆಗಳು ಹಾವೇರಿ ರೀಜನ್ ಅಲ್ಲಿ ಈ ಬ್ಯಾಡಗಿ ಇದು ಒಂದು GI ಟ್ಯಾಗ್ ಇದೆ, ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಚಿಲ್ಲಿ ಇದೆಯಲ್ಲ, ಅದು ತುಂಬಾ ಸೂಕ್ಷ್ಮ ಬೆಳೆ. ಅದು ಈ ಬೆಳೆಗೆ ನೀರು ಪ್ರಮಾಣ ಜಾಸ್ತಿ ಮಾಡಿದ್ರು ಅದು ಕೊಳತೋಗ್ಬಿಡುತ್ತೆ, ಕಮ್ಮಿ ಮಾಡಿದ್ರು ಒಣಗೋಗ್ಬಿಡುತ್ತೆ. ಅಂತ ಒಂದು ಸೂಕ್ಷ್ಮ ಬೆಳೆ ಅದು. ಇಂಥ ಸೂಕ್ಷ್ಮ ಬೆಳೆಗಳಿಗೆ ಮೈಕ್ರೋ ಸ್ಪ್ರಿಂಕ್ಲರ್ ಸಿಸ್ಟಮ್ ಅನ್ನ ಅಳವಡಿಸ್ಕೋಬೇಕಾಗುತ್ತೆ. ಯಾಕಂದ್ರೆ ಅದಕ್ಕೆ ಇಷ್ಟೇ ಪ್ರಮಾಣದಲ್ಲಿ ನೀರು ಹೋಗ್ಬೇಕಂತ ಇರುತ್ತೆ, ಅದರಿಂದ ಜಾಸ್ತಿನೂ ಆಗ್ಬಾರ್ದು ಕಮ್ಮಿ. ಎಲ್ಲಿ ನಿಮಗೆ ತುಂಬಾ ಅಕ್ಯುರೇಟ್ ಆಗಿ ನೀರನ್ನ ಅಳವಡಿಸ್ಕೋಬೇಕು ಯಾವ ಬೆಳೆಗಳಿಗೆ, ಅಂತ ಒಂದು ಬೆಳೆಗಳಿಗೆ ಈ ಮೈಕ್ರೋ ಸ್ಪ್ರಿಂಕ್ಲರ್ ಅಂಡ್ ಮೈಕ್ರೋ ಸ್ಪ್ರೇ ಸಿಸ್ಟಮ್ ಅನ್ನ ಹಾಕೋಬೇಕಾಗುತ್ತೆ. ಇನ್ನು ನಮ್ಮ ರೈತರಿಂದ ನಾವು ಕೇಳ್ತಾ ಇರ್ತೀವಿ, ನಾನು ರೈನ್ ಗನ್ ಅಳವಡಿಸ್ಕೊಂಡಿದ್ದೀನಿ ಅಂತ ಅಂದು, ಏನು ಈ ರೀತಿ ಅಂದ್ರೆ ಎಲ್ಲಿ ಇದನ್ನ ಅಳವಡಿಸ್ಕೋಬಹುದು ಅಂತೀರಿ? ಸರಿ, ರೈನ್ ಗನ್ ಅನ್ನೋದು ಹೊಸ ಸಿಸ್ಟಮ್, ತುಂಬಾ ಜನ ಈಗ್ಲೂ ಅಳವಡಿಸ್ಕೊಂಡಿಲ್ಲ ನಾನು ನೋಡ್ತಿದ್ದಂಗೆ. ಇದು ತುಂಬಾ ಒಂದು ಪ್ರಮಾಣದಲ್ಲಿ ನೀರು ಬೇಕಾಗಿರುತ್ತೆ, ಒಂದು ಬೆಳೆಗೆ ತುಂಬಾ ಪ್ರಮಾಣದಲ್ಲಿ ನೀರು ಬೇಕಾಗಿರುತ್ತೆ, ತುಂಬಾ ಜಾಸ್ತಿ ನೀರು ಬೇಕಾಗಿರುತ್ತೆ. ಇಲ್ಲ ಯಾವ್ದೋ ಒಂದು ತೋಟ ತುಂಬಾ ಅದು ಒಣಗೋ ಸ್ಟೇಜ್ ಅಲ್ಲಿ ಇದೆ, ಅದಕ್ಕೆ ಪುನರ್ ಅದಕ್ಕೆ ಜೀವ ಕೊಡ್ಬೇಕು, ಅದ್ ಮತ್ತೆ ಲೆವೆಲ್ಗೆ ತರ್ಬೇಕಂದಾಗ ಏನಾಗುತ್ತೆ, ಈ ರೈನ್ ಗನ್ ಅನ್ನೋದನ್ನ ಅಡಾಪ್ಟ್ ಮಾಡ್ಕೋಬೇಕು. ಸೊ ಇದರಲ್ಲಿ ನೀರಿನ ಪ್ರಮಾಣ ತುಂಬಾ ಜಾಸ್ತಿ ಬರುತ್ತೆ, ಅಂದ್ರೆ ಒಂದು ಗಂಟೆಗೆ 30-40 liters ನೀರು ಬರ್ಬೋದು ಇದರಿಂದ, ಅಷ್ಟು ಕೆಪಾಸಿಟಿ ಇರುತ್ತೆ ರೈನ್ ಗನ್ ಅಲ್ಲಿ. ಸೊ ಈ ರೈನ್ ಗನ್ ಅನ್ನೋದು ಯಾವ ಬೆಳೆಗೆ ತುಂಬಾ ಜಾಸ್ತಿ ನೀರು ಬೇಕು ಅಂದ್ರೆ, ಇದು ಒಂಥರ ಮಳೆ ಬಂದಂಗೆ, ಇದು ತುಂಬಾ ಜೋರಾಗಿ ಮಳೆ ಬಂದಾಗ ಯಾವ ಪ್ರಮಾಣದಲ್ಲಿ ನೀರು ಬರುತ್ತಲ್ಲ ಆ ಪ್ರಮಾಣದಲ್ಲಿ ನೀರು ಬೇಕಂದಾಗ ರೈನ್ ಗನ್ ಅನ್ನೋದು ಒಂದು ಅಳವಡಿಸ್ಕೊಂತಾರೆ. ಇವತ್ತು ಈ ಗೊಬ್ಬರವನ್ನು ಕೂಡ ನಾವು ನೀರಿನಲ್ಲಿ ಕೊಡುವಂತ ವ್ಯವಸ್ಥೆ ಇದೆ ಅಂತ ನಾವು ಕೇಳ್ತಾ ಇದ್ವಿ. ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈ ಫರ್ಟಿಗೇಷನ್ ಅಂತ ತಾವು ತಜ್ಞರು ಹೇಳ್ತಾ ಇರ್ತೀರಿ, ಈ ವಿಚಾರದ ಬಗ್ಗೆ ಸ್ವಲ್ಪ ಹೆಚ್ಚಿನ ವಿವರಗಳನ್ನ ಕೊಡ್ತೀರಾ, ಇದರಿಂದ ಯಾವ ರೀತಿ ಅನುಕೂಲಗಳಾಗ್ತವೆ ನಮ್ಮ ರೈತರಿಗೆ ಅಂತ? ಫರ್ಟಿಗೇಷನ್ ಅಂದ್ರೆ ಕನ್ನಡದಲ್ಲಿ ರಸಾವರಿ ಅಂದ್ರೆ ರಾಸಾಯನಿಕ ಇರಿಗೇಷನ್ ಮೂಲಕ ಅಳವಡಿಸ್ಕೊಳ್ಳೋದು. ಅಂದ್ರೆ ನಾನು ಈಗ ಫರ್ಟಿಲೈಸರ್ ಅನ್ನ ಹಾಕ್ಬೇಕು, ಫರ್ಟಿಲೈಸರ್ ಮ್ಯಾನ್ಯುಯಲ್ ಆಗಿ ಹಾಕಲ್ಲ, ಅಂದ್ರೆ ನಾನು ಕೈಯಿಂದ ಅದನ್ನ ಸಿಂಪಡಿಸಲ್ಲ, ಈ ಡ್ರಿಪ್ ಇರಿಗೇಷನ್ ಇಲ್ಲ ಈ ಸ್ಪ್ರಿಂಕ್ಲರ್ ಇರಿಗೇಷನ್ ಇಂದಾನೆ ನಾನು ಹಾಕ್ಬಿಡ್ತೀನಿ. ಅದು ಏನಂದ್ರೆ ಟ್ಯಾಂಕ್ ಅಲ್ಲೇ ಒಂದು ಟ್ಯಾಂಕ್ ಅಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಅದನ್ನ ಮೋಟರ್ ತ್ರೂ ಪಂಪ್ ಮಾಡಿ ಅದನ್ನ ಈ ಡ್ರಿಪ್ ಪೈಪ್ ಲೈನ್ಸ್ ಇಲ್ಲ ಸ್ಪ್ರಿಂಕ್ಲರ್ ಇರಿಗೇಷನ್ ಸಿಸ್ಟಮ್ ಅಲ್ಲೇ ಫರ್ಟಿಲೈಸರ್ ರಾಸಾಯನಿಕ ಔಷಧಿಗಳನ್ನ ಸಿಂಪಡಿಸುವಂತ ಒಂದು ವಿಧಾನನ ಫರ್ಟಿಗೇಷನ್ ಅಂತ ಹೇಳ್ತೀವಿ ಸರ್. ಅಂದ್ರೆ ನಾವು ಈ ಗೊಬ್ಬರವನ್ನ ಪ್ರತ್ಯೇಕವಾಗಿ ಕೊಡೋದಕ್ಕಿಂತ ಇದ್ರ ಮೂಲಕನೇ ಕೊಡಬಹುದು? ಹೌದು ಹೌದು ಸರ್, ಹೌದು. ಅಂದ್ರೆ ನೀರಿನಲ್ಲಿ ಕರಗುವಂತ ಗೊಬ್ಬರಗಳನ್ನೇ ನಾವು ಬಳಸ್ಕೋಬೇಕಾಗತ್ತೆ. ಮೇನ್ ಆಗಿ NPK ಗೊಬ್ಬರನೇ ಜಾಸ್ತಿ ಸಿಂಪಡಿಸ್ತಾರೆ ರೈತರು ಇದರಲ್ಲಿ. ಸೊ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಸಿಯಂ. ಸೊ ಯೂಶಲಿ ಏನ್ ಮಾಡ್ತಾರೆ, 30-20-20 ಇಲ್ಲ 20-20-20 ರೇಷಿಯೋದಲ್ಲಿ ಮ್ಯಾನ್ಯುಯಲ್ ಆಗಿ ಹಾಕ್ಬೇಕಾದ್ರೆ ಹಾಕ್ತಾರೆ. ಬಟ್ ಫರ್ಟಿಗೇಷನ್ ಯೋಜನೆಯಲ್ಲಿ ನೈಟ್ರೋಜನ್ 80%, ಫಾಸ್ಫರಸ್ 40%, ಪೊಟ್ಯಾಸಿಯಂ 40%. ಫರ್ಟಿಗೇಷನ್ ಮೂಲಕ ಅಳವಡಿಸಿದಾಗ ಈ ಪ್ರಮಾಣದಲ್ಲಿ ನಾವು NPK ಗೊಬ್ಬರನ ಹಾಕುವಂತ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಇವತ್ತು ಈ ನಮ್ಮ ತರಕಾರಿ ಬೆಳೆಗಳನ್ನ ಹಸಿರು ಮನೆಗಳಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ, ಅಂತಹ ಕಡೆಗಳಲ್ಲಿ ಈ ಫರ್ಟಿಗೇಷನ್ ಅನ್ನ ಅಂದ್ರೆ ರಸಾವರಿಯನ್ನ ಹೆಚ್ಚು ಅಳವಡಿಸ್ಕೊಳ್ತಾ ಇದ್ದಾರೆ ನಮ್ಮ ರೈತರು? ಹೌದು ಹೌದು, ಅಂತ ಕಡೆನೂ ಅಳವಡಿಸ್ಕೊಳ್ತಾರೆ. ಈವನ್ ಈಗ ಅಡಕೆ ಬೆಳೆಗಳಿಗೆ, ಕಾಫಿ ಬೆಳೆಗಳಿಗೂ ಜನ ಅಳವಡಿಸ್ಕೊಳ್ತಾರೆ. ಸೊ ಎಲ್ಲಿ ನಮಗೆ ಇದರಿಂದ ಇನ್ನೊಂದು ಒಂದು ತುಂಬಾ ಪ್ರಯೋಜನ ಏನು ಅಂತ ಅಂದ್ರೆ, ಲಾಭ ಅಂದ್ರೆ, ನಾವು ಲೇಬರ್ ನ ಕಮ್ಮಿ ಮಾಡ್ಕೋಬಹುದು. ಎಲ್ಲಿ ಲೇಬರ್ ಸಿಗಲ್ಲ, ನಮಗೆ ಲೇಬರ್ ವೆಚ್ಚ ಕೊಡಕ್ ಆಗಲ್ಲ, ಲೇಬರ್ ತುಂಬಾ ಕಮ್ಮಿ ಇದಾರೆ, ಇಲ್ಲ ಲೇಬರ್ ತುಂಬಾ ಡಿಮ್ಯಾಂಡ್ ಮಾಡ್ತಾರೆ, ಲೇಬರ್ ಸಿಗಲ್ಲ ಅನ್ನೋ ಒಂದು ಸಮಸ್ಯೆ ಇದ್ದಾಗ ಫರ್ಟಿಗೇಷನ್ ಒಂದು ವಿಧಾನ ಅಳವಡಿಸ್ಕೊಂಡು ನೀವು ಕಂಪ್ಲೀಟ್ ನಿಮ್ಮ ತೋಟ ಇಲ್ಲ ನಿಮ್ಮ ಹೊಲಕ್ಕೆ ಗೊಬ್ಬರನ ಅಳವಡಿಸ್ಕೋಬಹುದು. ಇನ್ನ ಕೊನೆಯದಾಗಿ ಡಾಕ್ಟರ್ ಪವನ್ ಅವರೇ, ಹೊಸ ಅಥವಾ ಆಧುನಿಕ ನೀರಾವರಿ ವಿಧಾನಗಳನ್ನ ಅಳವಡಿಸಿಕೊಳ್ಳುವಾಗ ನೀರಿನ ಗುಣಮಟ್ಟ ಯಾವ ರೀತಿ ಒಂದು ಪಾತ್ರ ವಹಿಸುತ್ತೆ ಅಂತೀರಿ? ನೀರಿನ ಗುಣಮಟ್ಟ ಆಬ್ವಿಯಸ್ಲಿ ಇರಲೇಬೇಕು. ಅದಕ್ಕೆ ನಾನು ಹೇಳಿದ್ ಸರ್, ಈ ಸ್ಕ್ರೀನ್ ಫಿಲ್ಟರ್ ಅನ್ನೋದು ಬಾರಿ ಮುಖ್ಯ ಆಗುತ್ತೆ. ಯಾಕಂದ್ರೆ ಸ್ಕ್ರೀನ್ ಫಿಲ್ಟರ್ ಅಲ್ಲಿ ಆದಷ್ಟು ಪ್ರಮಾಣದಲ್ಲಿ ಒಂದು 70-80% ಕಸ ಕಡ್ಡಿ ಫಿಲ್ಟರ್ ಆಗ್ಬಿಡುತ್ತೆ. ಆಮೇಲೆ ಸ್ವಲ್ಪ ಈ ಬೋರ್ ವಾಟರ್ ಇಂದ ಬರುವಂತ ಜಾಸ್ತಿ ಪ್ರಮಾಣದಲ್ಲಿ ಸಾಲ್ಟ್ಸ್ ಇದ್ರೆ ಅದರಿಂದ ಏನಾಗುತ್ತೆ ಅಂದ್ರೆ ಈ ಮೋಟರ್ ಹಾಳಾಗೋದು, ಆಮೇಲೆ ಇದರಲ್ಲಿ ಸಾಲ್ಟ್ ಡಿಪಾಸಿಷನ್ ಆಗಿ ನೀರಿನ ಪ್ರಮಾಣ ಫ್ಲೋ ಆಗೋದು ಕಮ್ಮಿ ಆಗುತ್ತೆ. ಯಾವ್ದ್ರಲ್ಲಿ ಸಬ್ ಲೈನ್, ಮೈನ್ ಲೈನ್, ಟ್ರಿಪ್ ಅಲ್ಲಿ, ಸ್ಪ್ರಿಂಕ್ಲರ್ ಅಲ್ಲಿ, ಆಮೇಲೆ ಸ್ಪ್ರಿಂಕ್ಲರ್ ಹೆಡ್ ಅಲ್ಲಿ ಮೇನ್ ಆಗಿ ಆ ಸಾಲ್ಟ್ ಡಿಪಾಸಿಷನ್ ಇಂದ ನೀರಿನ ಪ್ರಮಾಣ ಹೊರಗೆ ಬರೋದು ಇದಾಗುತ್ತೆ. ಇದು ಮೇನ್ಲಿ ಬೋರ್ ನೀರ್ ಎಲ್ಲಿ ಯೂಸ್ ಮಾಡ್ತಾರಲ್ಲ, ಸೊ ನೀರ್ ಪ್ರಮಾಣ ಯೂಸ್ ಮಾಡುವಂತ ಜಾಗದಲ್ಲಿ ಈ ತೊಂದರೆಗಳು ಸ್ವಲ್ಪ ಬರುತ್ತೆ. ಇಲ್ಲಾಂದ್ರೆ ನದಿ ಇಲ್ಲ ಬಾವಿ ನೀರು ಯೂಸ್ ಮಾಡಿದ್ರೆ ಈ ಪ್ರಮಾಣ ಸ್ವಲ್ಪ ಕಮ್ಮಿನೇ. ನದಿ ನೀರಲ್ಲಂತೂ ಅಷ್ಟೊಂದು ಹಾರ್ಡ್ನೆಸ್ ಇರಲ್ಲ, ಹಾರ್ಡ್ ವಾಟರ್ ಎಲ್ಲಿರುತ್ತೋ ಅಲ್ಲಿ ಸ್ವಲ್ಪ ಈ ತೊಂದರೆಗಳು ಬರುತ್ತೆ. ಅವಾಗ ಸ್ವಲ್ಪ ಮೇಂಟೆನೆನ್ಸ್ ಮಾಡ್ಬೇಕಾಗುತ್ತೆ, ಆ ಮೈಕ್ರೋಟ್ಯೂಬ್ ಅವಾಗವಾಗ ಚೆಕ್ ಮಾಡಿ ಅದನ್ನ ಕ್ಲೀನ್ ಮಾಡ್ಕೋಬೇಕು. ಈ ಸಬ್ ಲೈನ್ ಮೇನ್ ಲೈನ್ ಆಮೇಲೆ ಮೋಟರ್ನ ಅವಾಗವಾಗ ಸ್ವಲ್ಪ ಸರ್ವಿಸಿಂಗ್ ಮಾಡಿಸ್ಕೊಂಡ್ರೆ ಸರಿ ಇರುತ್ತೆ. ಅಂದ್ರೆ ಮುಖ್ಯವಾಗಿ ನೀರು ಏನಾದ್ರೂ ಈ ಲವಣಗಳಿಂದ ಕೂಡಿದ್ರೆ ಸ್ವಲ್ಪ ನಿರ್ವಹಣೆ ಮಾಡಬೇಕಾಗತ್ತೆ. ಜೊತೆಗೆ ಇನ್ನೊಂದು ವಿಚಾರ ಇಲ್ಲಿ ಬರುತ್ತೆ, ಒಂದ್ಸರಿ ಅಳವಡಿಸ್ಕೊಂಡ್ರೆ ಎಷ್ಟು ವರ್ಷಗಳವರೆಗೆ ಇದನ್ನ ನಾವು ಚೆನ್ನಾಗಿ ಬಳಸ್ಕೋಬಹುದು ಅಂತೀರಿ? ಅಳಿಸ್ಕೊಂಡ್ರೆ ಒಮ್ಮೆ ನೀವು ನಿರ್ವಹಣೆ ಮಾಡ್ಲೇಬೇಕಾಗುತ್ತೆ, ಒಂದ್ಸತಿ ನೋಡ್ಬೇಕಾಗುತ್ತೆ ನೀರು ಕರೆಕ್ಟ್ ಆಗಿ ಹರಿತಾ ಇದೆಯಾ, ಎಲ್ಲಾ ಗಿಡಕ್ಕೆ ಅಷ್ಟು ಪ್ರಮಾಣದಲ್ಲಿ ನೀರು ಹೋಗ್ತಾ ಇದೆಯಾ, ಏನಾದ್ರು ಸಮಸ್ಯೆ ಇದೆ ಸ್ವಲ್ಪ ನೋಡ್ಬೇಕಾಗುತ್ತೆ. 6 ತಿಂಗಳಿಗೊಮ್ಮೆ ಒಂದು ನಿರ್ವಹಣಾ ವ್ಯವಸ್ಥೆ ಮಾಡ್ಕೊಂಡ್ರೆ ಒಳ್ಳೇದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಸ್ಪ್ರಿಂಕ್ಲರ್ ನೀರಾವರಿ ಪದ್ಧತಿ ಮತ್ತೆ ಹನಿ ನೀರಾವರಿ ಪದ್ಧತಿ, ಡ್ರಿಪ್ ನೀರಾವರಿ ಪದ್ಧತಿಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಪವನ್ ತೇಜಸ್ವಿಯವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8971001035. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8971001035. ತುಂಬ ಸಂತೋಷ ಡಾಕ್ಟರ್ ಪವನ್ ತೇಜಸ್ವಿ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಆಧುನಿಕ ನೀರಾವರಿ ಪದ್ಧತಿಗಳಾದಂಥ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಪದ್ಧತಿಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು, ನಮಸ್ಕಾರ. ತುಂಬಾ ಧನ್ಯವಾದ ಜಗದೀಶ್ ಅವರೇ, ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 22,600 ರೂಪಾಯಿಂದ 23,000 ರೂಪಾಯಿ, ಅರಬಿಕಾ ಚೆರಿ 12,300 ರೂಪಾಯಿಂದ 13,000 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 18,800 ರೂಪಾಯಿಂದ 19,400 ರೂಪಾಯಿ, ರೊಬೆಸ್ಟಾ ಚೆರಿ 10,900 ರೂಪಾಯಿಂದ 11,200 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ವಾಣಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ: ಟಿಶೆಟ್ಟಿಗೇರಿ ವಗ್ಗಾರೆ ಕರಳಾನ, ಉಳುವಂಗಡ ಪೌತಿ ಸುಬ್ಬಯ್ಯ ಅಂಗಡ ಪೊಣ್ಣು, ಮಾಚಮ್ಮ ಪಾಲಿ ಅಂಗ ಇಂದು ಮರಣಪಟ್ಟಿತು. ಉಳುವಂಗಡ ಗಾಂಧಿ ಗಪ್ಪು ಅಂಗಡ ಅವ್ವ, 91 ಬಯತ್ರ ಪಾಲಿ ಮಾಚಮ್ಮ ಎಂಗಡ ತಾಮನ್ನೆ ಅಯ್ಯಮಡ. ಆಕಿರಿ ಕಾರ್ಯ ನಾಳೆ ಪೊಲಕ 11 ಗಂಟೆಗೆ ಬೆಂಗಳೂರು ನಡಪ. ಮೂರ್ನಾಡು ಕೊಡಂಬೂರು ಗ್ರಾಮದ ಕುಂಚಿಲನ ಮಾದಪ್ಪ ಅವರ ಮಗ ಹೇಮಂತ್ ಡೆನ್ನಿ ಅವರು ನಿನ್ನೆ ಬೆಂಗಳೂರಿನಲ್ಲಿ ನಿಧನರಾದರು. 51 ವರ್ಷ ಪ್ರಾಯದ ಕುಂಚಿಲನ ಹೇಮಂತ್ ಡೆನ್ನಿ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 10 ಗಂಟೆಗೆ ಕೊಡಂಬೂರಿನಲ್ಲಿರುವ 5 ಮನೆಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಮಡಿಕೇರಿಯ ಸುದರ್ಶನ ಬಡಾವಣೆಯ ಮುನೀಶ್ವರ ದೇವಸ್ಥಾನದ ಸಮೀಪದಲ್ಲಿರುವ ಪಿಡಬ್ಲ್ಯೂಡಿಯ ನಿವೃತ್ತ ಉದ್ಯೋಗಿಯಾದ ಕೆಎ ದೇವರಾಜ್ ಅವರ ಮಗ 39 ವರ್ಷ ಪ್ರಾಯದ ಕೆಡಿ ದಯಾನಂದ ನಂದ ಅವರು ಇಂದು ಬೆಳಗ್ಗೆ ನಿಧನರಾದರು. ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 9 ಗಂಟೆಗೆ ಚೈನ್ಗೇಟ್ ಬಳಿ ಇರುವ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ. ಪ್ರಾಯೋಜಕರು ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಭಗವಾನ್ ಮಹಾವೀರ್ ಜೈನ್ ಆಸ್ಪತ್ರೆ ಬೆಂಗಳೂರು ಇವರ ಕೂಡುಕೂಟಲಿ ರಾಷ್ಟ್ರೀಯ ಬಾಲಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಇಂದು ಮಡಿಕೇರಿಲಿ 18 ವಯಸ್ಸಿನೊಳಗಿನ ಮಕ್ಕಳಿಗೆ ವಕ್ರ ಗೂನು ಬೆನ್ನಿನ ತಪಾಸಣಾ ಶಿಬಿರ ನಡೆತ. ಶಿಬಿರದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ಅವರು ಮಾತಾಡಿ, ಜಿಲ್ಲೆಯಲ್ಲಿ ರಾಷ್ಟ್ರೀಯ ಬಾಲಸ್ವಾಸ್ಥ್ಯ ಕಾರ್ಯಕ್ರಮದಡಿಲಿ ಸರ್ಕಾರಿ ಮತ್ತು ಅನುದಾನಿತ ಹೈಸ್ಕೂಲ್ಗಳಲ್ಲಿ ಗುರುತು ಮಾಡಿರುವ ಮಕ್ಕಳ ಕರೆಸಿ ಆರೋಗ್ಯ ತಪಾಸಣೆಯನ್ನು ನಡೆಸ್ತಾವಳೋ, ಅವಶ್ಯ ಇರುವ ಮಕ್ಕಳಿಗೆ ಪುಕ್ಸಟೆಯಾಗಿ ಆಪರೇಷನ್ನ ಮಾಡಿವೆತ್ತ ಹೇಳ್ದೋ. ಶಿಬಿರಕ್ಕೆ ಒಟ್ಟು 8 ಮಕ್ಕ ಹೆತ್ತವರೊಟ್ಟಿಗೆ ಬಂದಿದ್ದೋ. ಇವರ ಪರೀಕ್ಷೆ ಮಾಡಿದ ಡಾಕ್ಟರ್ಗ 6 ಮಕ್ಕಳಿಗೆ ಬೆಂಗಳೂರಿಗೆ ಬಂದು ಪುಕ್ಸಟೆಯಾಗಿ ಆಪರೇಷನ್ ಮಾಡಿಸಿಕಣಿತ ಹೇಳ್ದೋ. ಹಾಗೆ ಇಂಥ ಮಕ್ಕಳ ಕಂಡು ಹಿಡಿದು ಮುಂದಿನ ದಿನಗಳಲ್ಲಿ ಶಿಬಿರನ ನಡೆಸಿವೆತ್ತನೂ ಹೇಳ್ದೋ. ಶಿಬಿರದಲ್ಲಿ ಮುಖ್ಯ ಪಟ್ಟಾಧಿಕಾರಿಗ ಕೂಡಿಯಾಡಿದ್ದೋ. ಕೊಡಗು ಜಿಲ್ಲೆಯಲ್ಲಿ ಭತ್ತದ ಕೃಷಿಗೆ ಸಂಬಂಧಪಟ್ಟಂಗೆ ಈ ವರ್ಷ 72% ಮಾತ್ರ ಕೃಷಿ ಕೆಲಸ ನಡೆದುಟ್ಟು 2024-25 ಸಾಲಿಗೆ ಜಿಲ್ಲೆಯಲ್ಲಿ ನೀರಾವರಿ ಹಾಗೆ ಮಳೆ ಸೇರಿ ಒಟ್ಟು 29,000 ಹೆಕ್ಟೇರ್ಲಿ ಭತ್ತ ಬೆಳೆಯುವ ಗುರಿ ಇತ್ತು. ಆದರೆ ಸುಮಾರು ನ್ಯಾಮನಗಳಿಂದ ಈ ಸಲ ಜ್ಞಾನ ಮಾಡಿದಷ್ಟು ಸಾಧನೆ ಆತ್ಲೆತ್ತ ಕೃಷಿ ಇಲಾಖೆನ ಮಾಹಿತಿನ ಪ್ರಕಾರ ಗೊತ್ತಾಟು. 29,000 ಹೆಕ್ಟೇರ್ನ ಪೈಕಿ ಈ ಸತಿ 20,850 ಹೆಕ್ಟೇರ್ಲಿ ಮಾತ್ರ ಭತ್ತದ ಬೆಳೆನ ಬೆಳೆದಳು. 72% ಮಾತ್ರ ಸಾಧನೆ ಆಗಿಟ್ಟು. ಕೃಷಿ ಪ್ರಧಾನ ಜಿಲ್ಲೆ ಅಂತ ಹೆಸರು ಪಡೆದಿರೋ ಕೊಡಗು ಜಿಲ್ಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಭತ್ತದ ಕೃಷಿ ಕಮ್ಮಿ ಆಗ್ತಾನೆ ಬರ್ತಾ ಉಂಟು. ಈ ವರ್ಷ ಭಾರಿ ಕಮ್ಮಿ ಆಗಿಟ್ಟು. ಮಡಿಕೇರಿ ತಾಲೂಕಲ್ಲಿ 2,700 ಹೆಕ್ಟೇರ್, ಸೋಮಾರ್ಪೇಟ್ ತಾಲೂಕಲ್ಲಿ 5,700 ಹೆಕ್ಟೇರ್, ಕುಶಾಲನಗರಲ್ಲಿ 1,510 ಹೆಕ್ಟೇರ್, ವಿರಾಜಪೇಟೆಯಲ್ಲಿ 2,560, ಹಾಗೆ ಪೊನ್ನಂಪೇಟೆ ತಾಲೂಕಲ್ಲಿ 6,450 ಹೆಕ್ಟೇರ್ ಸೇರಿ 18,920 ಹೆಕ್ಟೇರ್ಲಿ ಭತ್ತದ ಕೆಲಸ ಪೂರ್ತಿ ಆಗಿಟ್ಟು. ಬಾಕಿ ಇರುವ ಕಡೆಗಳಲ್ಲಿ ಇನ್ನೂ ಬೆಳೆ ಕೆಲಸ ಮುಕ್ತಲೆ, ಚುರುಕುಲಿ ಕೆಲಸಗ ನಡೀತಾ ಹುಟ್ಟುತ್ತ ಕೃಷಿ ಇಲಾಖೆ ಮಾಹಿತಿನ ಕೊಟ್ಟುಟು. ಕೊಡಗುಗೌಡ ವಿದ್ಯಾಸಂಘ ಹಂಗೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಇವರ ಕೂಡುಕೂಟಲಿ ಇದೇ ತಾರೀಕು 12 ಐತವಾರ ಬೆಳಿಗ್ಗೆ 10 ಮಡಿಕೇರಿ ಕೊಡಗುಗೌಡ ಸಮಾಜಲ್ಲಿ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಜಂಬರ ಏರ್ಪಾಡಾಟು. ಅರುಣಾ ಜೂನಿಯರ್ ಕಾಲೇಜ್ ಚೇರಂಬಾಣೆ ಇಲ್ಲಿ ಇದೇ ತಾರೀಕು 12 ಮಧ್ಯಾಹ್ನ 2 ಗುರುವಂದನಾ ಜಂಬರ ಏರ್ಪಾಡಾಟು. ಕೊಡಗು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಡಾಕ್ಟರ್ ಮಾಲತಿ ಪ್ರಿಯವು ಅಧಿಕಾರ ವಹಿಸಿಕೊಂಡಳು. ಸಮಗ್ರ ಕೀಟ ನಿರ್ವಹಣೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ಕೀಟನಾಶಕಗಳ ಸುರಕ್ಷಿತ ಮತ್ತು ವಿವೇಚನಾಯುಕ್ತ ಬಳಕೆ ಅಂತ ಹೇಳೋ ವಿಷಯದ ಕುರಿತು ಕಾಪಿ ಬೋರ್ಡ್ ಮತ್ತು HIL ಇವರ ಕೂಡುಕೂಟಲಿ ಇದೇ ತಾರೀಕು 13 ಬೆಳಿಗ್ಗೆ 10 ಸೋಮಾರ್ಪೇಟೆನ ಸಾಕ್ಷಿ ಕನ್ವೆನ್ಷನ್ ಹಾಲ್ಲಿ ಕಾಪಿ ಬೆಳೆಗಾರರಿಗೆ ವಿಚಾರ ಹೇಳಿಕೊಡುವ ಕಾರ್ಯಕ್ರಮ ನಡೆದಿದೆ. ಲೋಕೋಪಯೋಗಿ ಇಲಾಖೆ ಕೊಡಗು ವಿಭಾಗ ಮಡಿಕೇರಿ ಸೋಮಾರ್ಪೇಟೆ ತಾಲೂಕು ವೀರಸ್ಪೇಟೆ ಬೈಂದೂರು ರಸ್ತೆ 5 ಗ್ರಾಮದ ಹತ್ರ ಸರಪಳಿ 62.65 ಹೊಸದಾಗಿ ಕಟ್ಟಿರುವ ಸೇತುವಿನ ಶಂಕುಸ್ಥಾಪನಾ ಜಂಬರ ಇದೇ ತಾರೀಕು 11 ಐಗೂರು ಗ್ರಾಮದಲ್ಲಿ ಏರ್ಪಾಡಾಟು. ಮಡಿಕೇರಿಯಲ್ಲಿರುವ ECHS ಪಾಲಿಕ್ಲಿನಿಕ್ಲಿ ಇದೇ ತಾರೀಕು 13 ರಕ್ತ ಪರೀಕ್ಷೆ ಮತ್ತು ಮುದ್ದುನ ಕೊಡ್ದುಲೆ, ಹಾಗೆ ಹಲ್ಲಿನ ಡಾಕ್ಟರ್ಗ ಸೇರಿದುಲೆ ಅಂತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಮಕ್ಕಳ ಶೈಕ್ಷಣಿಕ ಪ್ರಗತಿಲಿ ಮಕ್ಕಳ ಹೆತ್ತವಕ್ಕೂ ವಿದ್ಯೆ ಕಲಿಸುವ ಗುರುಗಳಷ್ಟೇ ಜವಾಬ್ದಾರಿ ಉಂಟು. ಹೆತ್ತವು ತಮ್ಮ ಮಕ್ಕಳ ಕಡೆ ಯಾಗೋಳು ಕಣ್ಣನ್ನು ಮಡ್ಕೊಂಡಿರೋಕೂತ ಮಡಿಕೇರಿ ಜಿಲ್ಲಾ ನ್ಯಾಯಾಲಯದ ವಕೀಲರು ಹಾಗೆ ಬಾರ್ ಕೌನ್ಸಿಲ್ನ ಅಧ್ಯಕ್ಷ ಎಂಎ ನಿರಂಜನವು ಹೇಳಳು. ಮೂರ್ನಾಡು ಮಾರುತಿ ವಿದ್ಯಾಸಂಸ್ಥೆಯಲ್ಲಿ ನಡೆದ ವರ್ಷದ ಆಟೋಟ ಜಂಬರಲ್ಲಿ ಮುಖ್ಯ ನೆಂಟರುಗಳಾಗಿ ಕೂಡಿಯಾಡಿಯವು ಮಾತಾಡಿ, ಮಕ್ಕ ಮೊಬೈಲ್ ಫೋನು ಸಾಮಾಜಿಕ ಜಾಲತಾಣಗಳಿಂದ ತುಂಬ ದೂರ ಇರೋಕ್ಕೂ, ಯಾವುದೇ ಥರದ ಕೆಟ್ಟ ಚಟಗಳಿಗೆ ಬಲಿಯಾಗದೆ ಒಳ್ಳೆ ಸ್ನೇಹಿತರ ಸವಾಸನ ಮಾಡೋಕ್ಕೂ ಸಿಕ್ಕುವ ಎಲ್ಲ ಅವಕಾಶಗಳ ಬಳಸಿಕೊಂಡು ಮಾನವೀಯತೆಯೊಟ್ಟಿಗೆ ಒಳ್ಳೆ ಬದುಕನ್ನ ಕಟ್ಟಿಕೊಂಡು ಸಮಾಜದಲ್ಲಿ ಗುರುತಿಸಿಕೊಳ್ಳೋಕೂತ ಮಕ್ಕಳಿಗೆ ಕೆಮಿ ಮಾತನ್ನು ಹೇಳ್ದು. 2024-25 ಸಾಲಿ ಜಿಲ್ಲಾ ಪಂಚಾಯಿತಿ ಯೋಜನೆ ನಡಲಿ ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹ ಕೊಡಿಕೆ, ಆಟಗಾರರಿಗೆ ಕ್ರೀಡಾ ಪ್ರೋತ್ಸಾಹನ ಕೊಡುವ ಯೋಜನೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಜಾರಿಯಲ್ಲಿ ಉಂಟು. ಈ ಯೋಜನೆ ಸ್ಕೂಲ್ ಮತ್ತು ಕಾಲೇಜುಗಳಲ್ಲಿ ಓದ್ತಿರುವ ಆಟಗಾರರಿಗೆ ವಿದ್ಯಾರ್ಥಿ ಪ್ರೋತ್ಸಾಹನ ಕೊಡಿಕೆ ಅರ್ಜಿ ಕರೆದಳು. ಜಾಸ್ತಿ ಮಾಹಿತಿ ಬೇಕರೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಕೇಳಿ ತಿಳ್ಕೊಳಕ್ಕೆ. ಲೋಕೋಪಯೋಗಿ ಮಂತ್ರಿ ಸತೀಶ್ ಜಾರಕಿಹೊಳಿಯು ನಾಳೆ ಮತ್ತು ನಾಡ್ದು 2 ಜಿಲ್ಲೆಗೆ ಬಂದವೆ. ಮಾನ್ಯ ಮಂತ್ರಿಗ ನಾಳೆ ಮಧ್ಯಾಹ್ನ 3 ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಲೋಕೋಪಯೋಗಿ ಇಲಾಖೆನ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಕೂಡಿಯಾಡಿವೆ. ಅಲ್ಲಿಂದ ಸಾಯಂಕಾಲ 4:30 ವಿರಾಜಪೇಟೆ ಲೋಕೋಪಯೋಗಿ ಪ್ರವಾಸಿ ಮಂದಿರಲ್ಲಿ ಕೊಡಗು ಜಿಲ್ಲೆನ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟಂಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿವೆ. 4:00 ಬೆಳಿಗ್ಗೆ 11:00 ಮಡಿಕೇರಿಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ತಿರ ಕಟ್ಟಿರುವ ತಡೆಗೋಡೆನ ನೋಡಿವೆ. ಅಲ್ಲಿಂದ ಮಧ್ಯಾಹ್ನ 12:00 ಸೋಮರಪೇಟೆ ತಾಲೂಕು ವ್ಯಾಪ್ತಿನ ಐಗೂರು ಸೇತುವೆ ಕಟ್ಟುವ ಪೂಜಾ ಕಾರ್ಯಕ್ರಮದಲ್ಲಿ ಕೂಡಿಯಾಡಿ ಅಲ್ಲಿಂದ ಮಧ್ಯಾಹ್ನ 1:30 ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯ ಕಡೆಯಿಂದ ಕಟ್ಟುತ್ತಿರುವ ಸೋಮರಪೇಟೆ ತಾಲೂಕಿನ ತೋಳೂರು ಶೆಟ್ಟಹಳ್ಳಿ ರಸ್ತೆ ಕೆಲಸದ ಕಾರ್ಯಕ್ರಮದಲ್ಲಿ ಕೂಡಿಯಾಡಿ ಶನಿವಾರ ಸಂತೆಯಲ್ಲಿ ನಡೀತಾ ಇರುವ ರಸ್ತೆ ಕೆಲಸ ನೋಡಿವೆ ಅಂತ ಅವರ ಕಾರ್ಯದರ್ಶಿಗ ತಿಳಿಸಿಯಳು. ಇಲ್ಲಿಗೆ ಇಂದಿನ ಸುದ್ದಿ ಚೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಕೆವಿಜಿ ಆಯುರ್ವೇದ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಯೋಮನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಿ ಶೆಟ್ಟಿಗೇರಿ ಯೂನಿಟ್ನಲ್ಲಿ ಹಸಿ ಅಡಿಕೆ ಕಾಫಿಯನ್ನು ಉತ್ತಮ ಬೆಲೆಗೆ ಖರೀದಿಸಲಾಗುವುದು. ಕಾಲ್ ಬಳೆಯಡ ಸೋಮಯ್ಯ 9448000383, ಚಂದುರ ದೇವಯ್ಯ 9480165997. ಕುಶಾಲನಗರದ ಮೆಡಿಪ್ಲೆಕ್ಸ್ ಅವರ ಸಹಯೋಗದಲ್ಲಿ ಮೈಸೂರಿನ ಪ್ರಸಿದ್ಧ ಕಾಂಗರೂ ಕೇರ್ ಫರ್ಟಿಲಿಟಿ ಸೆಂಟರ್ ಅವರು ನೂತನವಾಗಿ ತಮ್ಮ ಕ್ಲಿನಿಕ್ ತೆರೆದಿದ್ದು, ಖ್ಯಾತ IVF ಮತ್ತು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡಾಕ್ಟರ್ ಸ್ವಾತಿ HK ಇವರು ವಾರದ ಪ್ರತಿ ಮಂಗಳವಾರ ಬೆಳಿಗ್ಗೆ 10:00 ಮಧ್ಯಾಹ್ನ 1:00 ಲಭ್ಯವಿರುತ್ತಾರೆ. ಸಾರ್ವಜನಿಕರು ಇವರ ಸೇವೆಯ ಸದುಪಯೋಗ ಪಡೆದುಕೊಳ್ಳಲು ಕೋರಿದೆ. ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಕಾಲ್ ಮಾಡಿ 9513137817, ಲ್ಯಾಂಡ್ಲೈನ್ 0826273221. ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9:00 ಮತ್ತೊಂದು 3:00-10:00 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, STP, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯಂಡುಳ್ಳ ನಾಯಕಂಡ ಲಾಂಛನ ಬೋಪಣ್ಣ. ಕೈಂಚಕಾಲ ದಂಡಾರ್ಥ 24 ಇಸ್ವಿಲ್ ನಾಪೋಕ್ಕಲ್ ನಡೆದ ಕೊಡವ ಒಕ್ಕೊಡೊಕ್ಕಳ ನಡುರ ಕುಂಡ್ಯೋಲೊಂಡ ಹಾಕಿ ಕಳಿ ನಮ್ಮೆನ ನಡ್ತನ ಕುಂಡ್ಯೋಲೊಂಡ ಒಕ್ಕಕಾರ ಕರ್ನಾಟಕ ರಾಜ್ಯ ಯುವ ಸಬಲೀಕರಣ ಇಲಾಖೆ ವತಿಯಿಂದ ಓರುಕೋಟಿ ಉಡುಪಿಯತ್ರ ಚೆಕ್ಕನ ರಾಜ್ಯತ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಈ ಒಕ್ಕಕಾರಕ್ಕೆ ಬಳಂಬುಚಿ. ಈ ಸಂದರ್ಭತ್ತು ತಕ್ಕ ಪರಂದಾವು ಈ ಕುರಿರ ಈ ಕಳಿಕೂಟ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ದಾಖಲೆ ಆನದ ಪೆರ್ಮೆರ ಸಂಗತಿ ಇಂದು ಅವು ಅಣುಚಿ. ಈ ಸಂದರ್ಭತ್ತು ಸಂಸದಗಳಾನ ಅಜಯ್ ಮಕ್ಕಾನ್, ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣು ಪ್ರಕಾಶ್ ಪಾಟೀಲ್, ವಿರಾಜಪೇಟೆ ಶಾಸಕಗಳಾನ AS ಪೊನ್ನಣ್ಣ ಅಲ್ಲತೆ ಕುಂಡ್ಯೋಲೊಂಡ ಒಕ್ಕಕಾರ ಹಾಜರಿಂಜತ್. ಕಾಫಿ ಬೋಟ್ ಪಿನ್ಯಾ HIL ಲಿಮಿಟೆಡ್ ಇಂಗಡ ಕೂಡುಕೂಟತ್ ಡಿಪಾರ್ಟ್ಮೆಂಟ್ ಆಫ್ ಕೆಮಿಕಲ್ಸ್ ಆ್ಯಂಡ್ ಪೆಟ್ರೋಕೆಮಿಕಲ್ಸ್ ಇಂಗಡ ಆದನೇಲ್ ಪುದಿಯ ತಂತ್ರಜ್ಞಾನತನ ಕೂಟಿಯಂಡ ಮೂಲಕ ಕೀಟನಾಶಕತನ ಸುರಕ್ಷಿತವಾಯಿತು ಬಳಸುವಾಂಡ ಮೀದ ಕಾಫಿ ಬೊಳೆಕಾರಕ್ಕೆ ವಿಚಾರ ಮಂಡನೆ ನಾಳಾಂಕೆ 13 ಪೋಲಾಕ 10:00 ಸಾಕ್ಷಿ ಕನ್ವೆನ್ಷನಲ್ ಹಾಲ್ ಸೋಮಾರ್ಪೇಟ್ಲ ನಡಪ. ದಿನೇಶ್ MJ ಅಧ್ಯಕ್ಷ ಕಾಫಿ ಮಂಡಳಿ ಬೆಂಗಳೂರು ಇಂಗಡ ಅಧ್ಯಕ್ಷನ ನಡಪ ಈ ಕಾರ್ಯಕ್ರಮದ ಮುಖ್ಯ ಬಿಂದುವಳಾಯಿತು ಶ್ರೀಮತಿ ನಿವೇದಿತಾ ಶುಕ್ಲಾ ವರ್ಮಾ, IAS ಕಾರ್ಯದರ್ಶಿ, ರಾಸಾಯನಿಕಗಳು ಮತ್ತು ರಸಗೊಬ್ಬರ ಸಚಿವಾಲಯ ನವದೆಹಲಿ ಇವು ಅಲ್ಲತೆ ಕನಪಟ್ಟ ಬಿಂದುವ ಕೂಡಿಯಾಡುವ. ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಅವು ನಾಳಾಂಕೆ ಪತ್ತ ಪಿಂಯಾ ಪನ್ನಂದಾಂಗ್ ಕೊಡಗು ಜಿಲ್ಲಾ ಪ್ರವಾಸ ಮಾಡುವ ಈ ಸಂದರ್ಭತ್ತು ಅವು ನಾಳೆ ಪತ್ತನೇ ನಾಳಾಂಕೆ ವಿರಜಪೇಟೆ ತಾಲೂಕು ವ್ಯಾಪ್ತಿರ ಲೋಕೋಪಯೋಗಿ ಇಲಾಖೆಯ ಬೋರೆ ಬೋರೆ ಅಭಿವೃದ್ಧಿ ಕಾಮಗಾರಿಗೆ ಶಂಕುಸ್ಥಾಪನೆ ಅಲ್ಲತೆ ಜಿಲ್ಲಾ ವ್ಯಾಪ್ತಿರ ಇಲಾಖೆಯ ಪರಿಶೀಲನಾ ಸಭೆ ನಡೆಸುವ ಪನ್ನೊಂದನೇ ನಾಳಾಂಕೆ ಮಡಿಕೇರಿ ಜಿಲ್ಲಾಧಿಕಾರಿ ಕಚೇರಿರ ತಡೆಗೋಡೆ ಪರಿವೀಕ್ಷಣೆ ಮಾಡುವ ಅಲ್ಲಿಂಜ ಐಗೂರು ಸೇತುವೆ ನಿರ್ಮಾಣ ಕಾರ್ಯಕ್ಕೆ ಮೊಳಿ ಇಡುವ ಅಲ್ಲತೆ ತೋಳೂರು ಶೆಟ್ಟಳ್ಳಿ ರಸ್ತೆ ಕಾಮಗಾರಿ ಕಾರ್ಬಾರಲ್ಲಿ ಕೂಡಿಯಾಡುವ ಅಂದ ಅರಿಚಿಟ್ಟಿತು. ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ಎಸ್ಆರ್ ಮೆಹರೂಜ್ ಖಾನ್ ಇವು ನಾಳೆ ಪತ್ತು ಪಿಂಯಾ ಪನ್ನೊಂದು ಕೊಡಗು ಜಿಲ್ಲಾ ಪ್ರವಾಸ ಮಾಡುವ ಅಲ್ಲತೆ ಲೋಕೋಪಯೋಗಿ ಸಚಿವಂಗಡ ಕೂಡ ಅಲ್ಲತೆ ಕಾರ್ಬಾರಲ್ಲಿ ಕೂಡಿಯಾಡುವ. ದಂಡಾರ್ಥ 24-25 ಕಾಲತರ ಕೊಡಗು ಜಿಲ್ಲಾ ಪಂಚಾಯತ್ ಯೋಜನೆ ಅಡಿಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿ ಕ್ರೀಡಾಪಟುವಕ್ಕೆ ಪ್ರೋತ್ಸಾಹ ಧನ ಕೊಡುಪ ನಿಟ್ಟಲು ವಿದ್ಯಾರ್ಥಿ ಕ್ರೀಡಾಪಟುವಕ್ಕೆ